ಜೊತೆ ಕಡಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ, ಸುಖತಾ ಬಂದಿತೋ, ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನು. ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ಪಿಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ದೀರಾ? ಇನ್ನೇನ್ ಮಾಡಿದ್ರಿ? ಹೊಲದ 12 ಒಂದ್ ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1800-1551 ಕರೆ ಮಾಡಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿ ಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮೊದಲಿಗೆ ಕೇಳಿ. ಕಾರ್ಯಕ್ರಮ ರೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮುರುಳಿ ಆರ್ ಅಂತೇಳಿ. ನಾನು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಚನ್ನಗಿರಿ ತಾಲೂಕು ಅಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಈ ದಿನ ನಾವು ಪ್ರಮುಖವಾಗಿ ಭತ್ತ ತೆಂಡೆ ಹೊಡೆಯುವಂಥದ್ದಲ್ಲಿ ಅಥವಾ ಕಾಳು ಕಟ್ಟುವಂಥದ್ದಲ್ಲಿ ಯಾವ ರೋಗಗಳು ಬರ್ತವೆ, ಅವುಗಳನ್ನ ನಾವು ಹೇಗೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಂದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಪ್ರಮುಖ ರೋಗ ಈ ಹಂತದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಎಲೆಕವಚ ಕೊಳೆ ರೋಗ ಅಂತ ಕರಿತೀವಿ, ಅದ್ರ ಇನ್ನೊಂದು ಹೆಸರಲ್ಲಿ ಎಲೆಕವಚ ಅಂಗಮಾರಿ ರೋಗ ಅಂತ ಕೂಡ ಕರಿತೀವಿ. ಸೊ ಇದು ಕೂಡ ಒಂದು ಮುಖ್ಯವಾದ ನಾವು ಶಿಲೀಂಧ್ರ ರೋಗ ಅಂತ ಹೇಳ್ಬೋದು. ಈ ರೋಗ ಈ ಮಣ್ಣುಜನ್ಯ ಶಿಲೀಂಧ್ರ ಅಂತ ಕರಿತೀವಿ, ರೈಸಾಕ್ಟೋನಿಯಾ ಸೊಲಾನಿ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಅಥವಾ ರೋಗಾಣುವಿನಿಂದ ಬರ್ತಕ್ಕಂಥದ್ದು. ಹಾಗಾದ್ರೆ ಇದರ ಲಕ್ಷಣಗಳು ಹೇಗಿರುತ್ತೆ, ಇದನ್ನ ಹೆಂಗೆ ನಾವು ಗುರುತು ಮಾಡೋದು ಅಂತಂದ್ರೆ, ಈ ರೋಗ ಸಾಮಾನ್ಯವಾಗಿ ಎಲೆಕವಚದ ಮೇಲೆ ಬರುತ್ತೆ. ಸೊ ಹಾಗಾಗಿ ಇದನ್ನ ಎಲೆಕವಚ ಕೊಳೆ ರೋಗ ಅಂತ ಕರಿತೀವಿ. ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ತೆಂಡೆ ಹೊಡೆಯುವಂಥದ್ದಲ್ಲಿ ಬರುತ್ತೆ. ಇದು ನಮಗೆ ಬಹಳ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಭತ್ತಗಳು ಕವಲು ಹೊಡೆಯುವಾಗ, ತೆಂಡೆ ಹೊಡೆಯುವಾಗ ಈ ರೋಗದ ಬಾಧೆ ಹೆಚ್ಚಾಗಿರುತ್ತೆ. ಎಲೆಕವಚದ ಮೇಲೆ ಅನಿರ್ದಿಷ್ಟ ಆಕಾರದ ಕಂದು ಬಣ್ಣದ ಮಚ್ಚೆಗಳು ಉಂಟಾಗ್ತವೆ. ಇದು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ರೋಗ ತೀವ್ರತೆ ಜಾಸ್ತಿ ಆಗ್ತಾ ಆಗ್ತಾ ಇಡೀ ಎಲೆಗನ್ನೇ ಆವರಿಸುತ್ತೆ, ಕೊನೆಗೆ ಆ ಗಿಡ ಸಂಪೂರ್ಣವಾಗಿ ಒಣಗಬಹುದು ಅಥವಾ ಸಾಯಲೂಬಹುದು. ಇದು ಇದರ ಮುಖ್ಯ ಲಕ್ಷಣ. ಮತ್ತು ಇದು ಹೇಗೆ ಪ್ರಸಾರ ಆಗುತ್ತೆ ಅಂದರೆ, ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇದ್ದಾಗ ಅಥವಾ ನೀರಿನಂಶ ಹೆಚ್ಚಿದ್ದಾಗ ಈ ರೋಗ ಬಹಳ ಬೇಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪ್ರಸಾರ ಆಗ್ತಾ ಹೋಗುತ್ತೆ. ಮತ್ತು ಈ ರೋಗ ಬರಕ್ಕೆ ಹಲವು ಕಾರಣಗಳಿದ್ದಾವೆ. ಸೊ ನಾವು ಮಾಡ್ತಕ್ಕಂಥ ಪದ್ಧತಿಗಳಾಗಿರ್ಬೋದು, ಬೇಸಾಯ ಪದ್ಧತಿಗಳಾಗಿರ್ಬೋದು, ಇವುಗಳಿಂದನೂ ಈ ರೋಗ ಹರಡುವಂಥ ಸಾಧ್ಯತೆ ಇದೆ. ಸೊ ಏನು ಕಾರಣಗಳು, ಯಾಕೆ ಈ ರೋಗ ಹೆಚ್ಚಾಗಿ ಬರುತ್ತೆ ಅಂದರೆ, ಎಲ್ಲಿ ಯಾರು ನೀರನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಲ್ಲಿ ಈ ರೋಗ ಹೆಚ್ಚು ಬರುವಂಥ ಸಾಧ್ಯತೆ ಇದೆ. ಇನ್ನು ಎರಡನೇ ಕಾರಣ ಏನಪ್ಪ ಅಂತಂದರೆ, ಒತ್ತೊತ್ತಾಗಿ ನಾಟಿ ಮಾಡೋದು, ಸರಿಯಾದ ಅಂತರವನ್ನು ಕೊಡದೇ ಇದ್ದರೆ, ತುಂಬ ಹತ್ತತ್ರವಾಗಿ ನಾವು ಗಿಡಗಳನ್ನ ನೆಟ್ಟರೆ ಅಲ್ಲಿ ಕೂಡ ಗಿಡಗಳ ಮಧ್ಯೆ ಗಾಳಿ ನೀರು ಪ್ರಸಾರ ಆಗದೆ ಈ ರೋಗ ಬಹಳ ಬೇಗ ಬರೋಂಥ ಸಾಧ್ಯತೆ ಇದೆ ಒತ್ತೊತ್ತಾಗಿ ನಾಟಿ ಮಾಡಿದಾಗ. ಇನ್ನು ಮೂರನೇ ಕಾರಣ ಏನಪ್ಪ ಅಂತಂದರೆ, ನಾವು ಮಾಡ್ತಕ್ಕಂಥ ಗೊಬ್ಬರ ನಿರ್ವಹಣೆ, ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು, ಇದು ಕೂಡ ಎಲ್ಲ ರೋಗಗಳು ಬರಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಶಿಫಾರಸು ಮಾಡೋದಕ್ಕಿಂತ ಹೆಚ್ಚಿನ ಪ್ರಮಾಣದ ಸಾರಜನಕ ಗೊಬ್ಬರವನ್ನು ಕೊಡೋದ್ರಿಂದನೂ ಈ ರೋಗ ಬರೋಂಥ ಸಾಧ್ಯತೆ ಇದೆ. ಇದಿಷ್ಟು ಈ ಎಲೆಕವಚ ಕೊಳೆ ರೋಗಕ್ಕೆ ಬರಲು ಇರತಕ್ಕಂಥ ಮುಖ್ಯವಾದ ಕಾರಣಗಳು. ಸೊ ನಾವು ಯಾವುದೇ ಒಂದು ರೋಗ ಅಥವಾ ಕೀಟವನ್ನು ನಿರ್ವಹಣೆ ಮಾಡಬೇಕು ಅಂತಂದ್ರೆ ನೇರವಾಗಿ ನಾವು ರಾಸಾಯನಿಕ ಪದ್ಧತಿಗೆ ಹೋಗ್ತೀವಿ. ಅದಲ್ಲದೇನೆ ಅದು ಬಿಟ್ಟು ಬೇರೆ ಪದ್ಧತಿಗಳಿದ್ದಾವೆ, ಅದುಗಳನ್ನು ಸಹ ಅವುಗಳನ್ನು ಸಹ ಅನುಸರಿಸಿ ರೈತರು ಸಮಗ್ರವಾಗಿ ಹತೋಟಿ ಮಾಡಿದಾಗ ಮಾತ್ರ ನಾವು ರೋಗವನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಹಾಗಾದ್ರೆ ಈ ರೋಗವನ್ನು ಹೇಗೆ ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದು? ಸೊ ಒಂದನ್ನೇ ನೋಡೋಣ. ಮೊದಲನೇದು ಆರೋಗ್ಯವಂತ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇದು ಕೂಡ ಆರಂಭದಲ್ಲಿ ಮಾಡ್ತಕ್ಕಂಥ ಪ್ರಮುಖ ಕೆಲಸ. ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೋವಾಗ ಅದು ಆರೋಗ್ಯವಂತವಾಗಿರಬೇಕು, ರೋಗ ಅಥವಾ ಕೀಟಗಳಿಂದ ಮುಕ್ತವಾಗಿರಬೇಕು. ಆವಾಗ ಮಾತ್ರ ನಾವು ಉತ್ತಮ ಬೆಳೆಯನ್ನು ಪಡೆಯಲು ಸಾಧ್ಯ. ದೃಢೀಕರಿಸಿದ ಅಥವಾ ಪ್ರಮಾಣೀಕರಿಸಿದ ಬೀಜಗಳನ್ನ ಬಿತ್ತನೆ ಮಾಡಬೇಕು. ಎರಡನೇದಾಗಿ ಸೊ ಎಷ್ಟು ಸರಿಯಾದ ಅಂತರ ಇರುತ್ತೆ, ಸಾಲಿಂದ ಸಾಲಿಗೆ ಎಷ್ಟು ಅಂತರ, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ. ಸರಿಯಾಗಿ ನಾಟಿ ಮಾಡಿದಾಗ ಎಲ್ಲಾ ಗಿಡಗಳಿಗೂ ಸರಿಯಾದ ಪೋಷಕಾಂಶ ಸಿಗುತ್ತೆ, ನೀರು ಸಿಗುತ್ತೆ, ಗಿಡಗಳ ಮಧ್ಯೆ ಗಾಳಿ ಬೆಳಕು ಆಡುತ್ತೆ. ಸೊ ಈ ಒಂದು ಕಾರಣದಿಂದ ರೋಗ ಬರುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಭತ್ತವನ್ನು ಬೆಳೆತಕ್ಕಂಥ ಪ್ರದೇಶದಲ್ಲಿ ಯಾವುದೇ ತರಹದ ಅಂತರ ಬೆಳೆಗಳನ್ನ ಬೆಳೆಯೋದಿಲ್ಲ, ಬೆಳೆ ಪರಿವರ್ತನೆ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಏಕ ಬೆಳೆ ಪದ್ಧತಿ ಆಗ್ಬಿಡುತ್ತೆ. ಸೊ ಆ ತರ ಇದ್ದಾಗ ಮಣ್ಣಿಂದ ಉದ್ಭವ ಆಗ್ತಕ್ಕಂಥ ರೋಗಗಳ ತೀವ್ರತೆ, ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಬೆಳೆಯನ್ನ ಬೆಳೆದು ಅವಾಗೇನು ಫ್ರೀ ಟೈಮ್ ಇರುತ್ತೆ ಅಥವಾ ಏನು ಕಾಲ ಫ್ರೀ ಇರುತ್ತೆ ಅಂತ ಟೈಮಲ್ಲಿ ಜಾಗ ಖಾಲಿ ಇದ್ದಾಗ ಈ ಹಸಿರೆಲೆ ಗೊಬ್ಬರಗಳು, ಮುಖ್ಯವಾಗಿ ನಾವು ಸೆಣಬು ಆಗಿರ್ಬೋದು, ದಯಂಚ ಆಗಿರ್ಬೋದು ಅಥವಾ ಬೇರೆ ದ್ವಿದಳ ಧಾನ್ಯ ಹಸಿರೆಲೆ ಗೊಬ್ಬರಗಳಾಗಿದ್ದು ಇವುಗಳನ್ನ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ನಾವು ಭತ್ತದ ಗದ್ದೆಯನ್ನು ಬೆಳೆ ಪರಿವರ್ತನೆ ಮಾಡಿದಂಗಾಗುತ್ತೆ. ಜೊತೆಗೆ ಈ ಮಣ್ಣಿಂದ ಬರತಕ್ಕಂಥ ಮಣ್ಣುಜನ್ಯ ರೋಗಗಳನ್ನ ನಾವು ಕಡಿವಾಣ ಮಾಡಬಹುದು. ಇನ್ನು ರಾಸಾಯನಿಕ ವಿಧಾನದಲ್ಲಿ ಹೋಗೋದಾದ್ರೆ ಇದಕ್ಕೆ ಒಂದು ಸೂಕ್ತವಾದ ರಾಸಾಯನಿಕ ಇದೆ, ವ್ಯಾಲಿಡಾಮೈಸಿನ್ ಅಂತೇಳಿ. ಇದು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಮಿಶ್ರಣ ಮಾಡಿ ತೆಂಡೆ ಒಡೆಯುವಂತ ಹಂತದಲ್ಲಿ ಬುಡದ ಭಾಗಕ್ಕೆ ಸಿಂಪರಣೆ ಮಾಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ರೋಗ ಬಂದಂತ ಕೇವಲ ಎಲೆಗಳಿಗೆ ಮೇಲ್ಭಾಗಕ್ಕೆ ಸಿಂಪರಣೆ ಮಾಡಿ ಹೋಗ್ತಾರೆ. ಈ ರೋಗ ಎಲೆ ಕವಚಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಬುಡದ ಭಾಗಕ್ಕೆ ಸಿಂಪರಣೆ ಮಾಡಬೇಕು. ಅಥವಾ ಇನ್ನೊಂದು ಕೆಮಿಕಲ್ ಇದೆ, ಎಕ್ಸಾಕೋನಜೋಲ್ ಅಂತೇಳಿ, ಸಿಂಪರಣೆ ಮಾಡೋದ್ರಿಂದ ಈ ರೋಗದಿಂದ ನಾವು ಮುಕ್ತಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9844364546. ಧನ್ಯವಾದಗಳು ರೈತ ಬಂಧುವರೇ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮೋರೇ, ಬೆಳಿಗ್ಗೆ ಎದ್ದ ಕೂಡಲೇ ತಲೆ ಸುತ್ತೈತೆ, ಕೆಲ್ಸಕ್ಕೆ ಬರೋಕೆ ಕಷ್ಟ ಆಯ್ತೈತೆ. ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ ಅಮ್ಮೋರೇ. ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣಮ್ಮೋರೇ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗ್ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದುಡ್ಡು ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ಕೇಳಿ, ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಹಾಗೂ ಅನುಕೂಲಗಳ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ GD ವರುಣ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ GD ವರುಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಇದರಿಂದ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ, ಈ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ರೈತರಿಗೆ ಯಾವ ರೀತಿ ಅನುಕೂಲಗಳು ಸಿಗ್ತವೆ, ಸಂಸ್ಥೆಯ ಕೆಲಸಗಳು ಏನೇನಿರುತ್ತೆ, ಅದು ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಈ ಥರ ಎಲ್ಲ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ GD ವರುಣ್ ಅವರು ಇದ್ದಾರೆ. ವರುಣ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ವರುಣ್ ಅವರೇ, ಸಾಕಷ್ಟು ಸಹಕಾರ ಸಂಘಗಳು, ಸಂಘ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆಗಳನ್ನ ಕಾಣ್ತಿರ್ತೀವಿ ನಾವು ಇತ್ತೀಚೆಗೆ. ಈ ರೈತ ಉತ್ಪಾದಕ ಸಂಸ್ಥೆ ಅಂದ್ರೆ ಈ FPO ಅಂತ ಏನ್ ಕೇಳ್ತೀವಲ್ಲ, ಇದು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದರ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರುತ್ತೆ, ಯಾಕೆ ಇದು ಈ ಸಂಸ್ಥೆನ ಸರ್ಕಾರ ಇದನ್ನ ಹುಟ್ಟಾಕ್ತು ಅಂತ ಅನ್ಸುತ್ತೆ? ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಕೇಳೋದು ಮೇಜರ್ ಆಗಿ ಎರಡೇ ಪ್ರಶ್ನೆ. ಒಂದು ನಮಗೆ ನಾವು ಬೆಳೆದಿರುವಂತ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನ ಕೊಡ್ರಿ. ಎರಡನೇದಾಗಿ ನಮಗೆ ಬೇಕಾದಂತ ನೀರಿನ ಸೌಲಭ್ಯ ಮತ್ತೆ ಕರೆಂಟಿನ ಸೌಲಭ್ಯಗಳನ್ನು ಮಾತ್ರ ರೈತರು ಕೇಳ್ತಾ ಇದ್ದಾರೆ, ಬೇರೆ ಏನನ್ನು ಕೂಡ ರೈತರು ಇವತ್ತು ಕೇಳ್ತಾ ಇಲ್ಲ. ಹಾಗಾಗಿ ಸರ್ಕಾರ ಏನು ಡಿಸೈಡ್ ಮಾಡ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಇವರಿಗೆ ಬೆಲೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ರೈತರೇ ಕೂಡಿಕೊಂಡು ರೈತರೇ ಒಗ್ಗಟ್ಟಾಗಿ ಅವರೇ ಕೂಡ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂತಂದ್ರೆ ಅವ್ರು ಯಾವುದೇ ಒಂದು ಬೆಳೆಯನ್ನು ಬೆಳೆದ್ರೆ ಅವರೇ ರೇಟ್ ಅನ್ನ ಅಂದ್ರೆ ಅವ್ರು ಬೆಳೆದಿರುವಂತ ಬೆಳೆಗೆ ಒಂದು ಉತ್ತಮವಾದಂತ ಬೆಲೆಯನ್ನ ಅವರೇ ರೈತ ಡಿಸೈಡ್ ಮಾಡಬಹುದು. ಈ ಒಂದು ಕಂಪನಿ ಏನಾಗಿರುತ್ತೆ ಅಂದ್ರೆ 2013 ಕಂಪನಿ ಆಕ್ಟ್ ರಿಜಿಸ್ಟರ್ ಆಗಿರುವಂತ ಒಂದು ಸಂಸ್ಥೆ. ಇಲ್ಲಿ ಯಾವುದೇ ಕೂಡ ಯಾವುದೇ ರೀತಿಯಂತ ಮೋಸ ಆಗಲಿ ಅಥವಾ ಏನು ರೈತರಿಗೆ ತೊಂದರೆ ಆಗುವಂತಹ ಯಾವುದೇ ಕಾನೂನು ಕೂಡ ಇರೋದಿಲ್ಲ. ರೈತರ ನಡೆಸ್ಕೊಂಡು ಹೋಗಬೇಕಾಗಿರುವಂತ ಕಂಪನಿ ಆಗಿರುತ್ತೆ. ಈ ಒಂದು ಕಂಪನಿ ಏನಾಗಿರುತ್ತೆ ಅಂದ್ರೆ ಸಹಕಾರ ಸಂಘ ಸೇಮ್ ಯಾವ ತರ ಕೆಲಸ ಮಾಡುತ್ತೋ ಅದೇ ರೀತಿ ಇದು ಕೂಡ ಕೆಲಸ ಮಾಡುತ್ತೆ. ಇಲ್ಲೂ ಕೂಡ 10 ಜನ ನಿರ್ದೇಶಕರು ಇರ್ತಾರೆ. ಇದು ಕಂಪನಿನ ಪ್ರತಿನಿತ್ಯದ ದಿನದ ಒಂದು ಕಾರ್ಯಚಟಿಕೆ ನಡೆಸಿಕೊಂಡು ಹೋಗಲಿಕ್ಕೆ ಇಲ್ಲೊಬ್ಬ ಮುಖ್ಯ ಕಾರಣ ನೋಡಿಕೊಂಡ ಸಿಇಒ ಅಂತ ಅಪಾಯಿಂಟ್ ಮಾಡಿರ್ತೀವಿ. ಅವನಿಗೆ ಒಬ್ಬ ಸಹಾಯಕನಾಗಿ ಡಾಟಾ ಎಂಟ್ರಿ ಆಪರೇಟರ್ ಅಂತ ಒಬ್ರು ಯಾವಾಗಲೂ ಕೂಡ ಪ್ರತಿನಿತ್ಯ ಆಫೀಸಲ್ಲೇ ಇರಬೇಕು. ಇವು ಸಿಇಒ ಕೆಲಸ ಏನು ಅಂತಂದ್ರೆ ಅವನು ಪ್ರತಿನಿತ್ಯ ಏನು ಆಫೀಸರ್ ಏನೋ ಬಿಸ್ನೆಸ್ ನಡೀಬೇಕು ಅಂತ ಹೇಳಿ ಅವನು ಡಿಸೈಡ್ ನಿರ್ದೇಶಕರ ಮಂಡಳಿ ಪ್ರತಿ ತಿಂಗಳು ಒಂದು ಮೀಟಿಂಗ್ ಅನ್ನು ಮಾಡಿ ಅಲ್ಲಿ ಚರ್ಚೆಯನ್ನು ಮಾಡಿ ಕಂಪನಿಗೆ ಬೇಕಾಗಿರುವಂತಹ ಒಳಸೇವೆಗಳು ಅಂದ್ರೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಟಾರ್ಪಲ್ ಆಗಿರ್ಬೋದು ಅಥವಾ ಸ್ಪ್ರೇಯರ್ ಕ್ಯಾನ್ ಆಗಿರ್ಬೋದು, ಇನ್ನಿತರ ಅನೇಕ ಕೃಷಿಗೆ ಸಂಬಂಧಪಟ್ಟಂತಹ ರೈತರಿಗೆ ಬೇಕಾಗಿರುವಂತಹ ಅನೇಕ ಒಂದು ಇಂಪ್ಲಿಮೆಂಟ್ಸ್ಗಳನ್ನ ತಂದು ಕಂಪನಿ ಮುಖಾಂತರ ಮಾರಾಟ ಮಾಡ್ತಾರೆ. ಇದು ಅಂತಂದ್ರೆ ಪಕ್ಕದಲ್ಲೇ ಅನೇಕ ಒಂದು ಸುತ್ತಮುತ್ತ ಅನೇಕ ಹಳ್ಳಿಗಳಲ್ಲಿ ಡೀಲರ್ಸ್ಗಳು ಇದ್ದೇ ಇರ್ತಾರೆ. ಅವರು ಕೊಡುವಂತಹ ರೇಟ್ಗೂ ಮತ್ತೆ ಕಂಪ್ನಿಯಲ್ಲಿ ಕೊಡುವಂತಹ ರೇಟ್ಗೂ ಕೂಡ ಏನಾಗುತ್ತೆ ಅಂದ್ರೆ ಡಿಫ್ರೆನ್ಸ್ ಇರಬೇಕು. ಇಲ್ಲಾಂತಂದ್ರೆ ರೈತರು ಏನಾಗಿರ್ತಾರೆ, ಇಲ್ಲಿ 1100 ರೂಪಾಯಿ ಶೇರ್ ಕೊಟ್ಟು 1000 ಜನ ಮೆಂಬರ್ಸ್ ಆಗಿರ್ತಾರೆ. ಅವ್ರು ಕೇಳೋದು ಪ್ರಶ್ನೆ ಒಂದೇ, ನಾವಿಲ್ಲಿ ಶೇರ್ ಹಾಕಿದ್ವಿ ನಮ್ಗೇನು ಉಪಯೋಗ? ಉದಾಹರಣೆಗೆ ಹೇಳ್ಬೋದು ಅಂತಂದ್ರೆ ರೈತ ಈಗ ಒಂದು ಯೂರಿಯಾ ಬೇಕಾಗಿರುತ್ತೆ ಅವನಿಗೆ, ಹೊರಗಡೆ ಹೋದ್ರೆ ಅವನಿಗೆ 350 ರೂಪಾಯಿ ಕೊಡ್ತು ಅಂತಂದ್ರೆ ಇದೇ ಈ ಕಂಪ್ನಿ ಅವನು ಶೇರ್ ಹಾಕಿರುವಂತಹ ಕಂಪ್ನಿನ ಕೂಡ 350 ರೂಪಾಯಿ ಕೊಟ್ಟು ಅವನಿಗೆ ಏನು ಲಾಭ ಆಗುತ್ತೆ? ಲಾಭ ಆಗಲ್ಲ. ಯಾವಾಗ ಈ ಕಂಪ್ನಿಲಿ ಅವನಿಗೆ ಹೊರಗಡೆ ಇದಕ್ಕಿಂತ ಇಲ್ಲಿ ಒಂದು 10-20 ರೂಪಾಯಿ ಕಮ್ಮಿ ಕೊಟ್ಟಾಗ ಏನಾಗುತ್ತೆ, ರೈತನಿಗೆ ಇದು ಅನುಕೂಲ ಆಗುತ್ತೆ. ಇದು ಮೇಜರ್ ಆಗಿ FPOದಿಂದ ಆಗಿರುವಂತ ಮೇಜರ್ ಉಪಯೋಗ ಏನಂತಂದ್ರೆ ರೈತರಿಗೆ ಈ ತರ ಕಡಿಮೆ ರೇಟಲ್ಲಿ ಅವರಿಗೆ ಪ್ರತಿಯೊಂದು ವಸ್ತು ಸಿಗ್ಬೇಕು. ಬೀಜ ಆಗಿರ್ಬೋದು, ಬೀಜ ಹೊರಗಡೆ 1200 ರೂಪಾಯಿ ಇದ್ರೆ ಇಲ್ಲಿ 1100 ರೂಪಾಯಿ ಸಿಗ್ಬೇಕು. ಈಗ ಸ್ಪ್ರೇ ಇರೋ 1200 ರೂಪಾಯಿ ಇತ್ತು ಅಂದ್ರೆ ಇಲ್ಲಿ 1100 ರೂಪಾಯಿ ಸಿಗ್ಬೇಕು. ಈ ತರ ರೈತನಿಗೆ ಅನೇಕ ಇಲ್ಲಿ ಕಂಪ್ನಿಗೆ ಶೇರ್ ಹಾಕೋದ್ರಿಂದ ತುಂಬಾ ಅನೇಕ ಲಾಭಗಳಾಗ್ತಾ ಹೋಗ್ತವೆ. ಹಾಗಿದ್ರೆ ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟು ರೈತ ಉತ್ಪಾದಕ ಸಂಸ್ಥೆಗಳಿದ್ದಾವೆ? ಚಿತ್ರದುರ್ಗದಲ್ಲಿ ಕೃಷಿ ಇಲಾಖೆ ಮತ್ತು ನಮ್ಮ ICR ತಳಬಳ್ಳ ಕೃಷ್ಣ ಮಾರ್ಗದರ್ಶನ ನಾವು 5 FPO ಮಾಡಿದ್ದೀವಿ. ಒಂದು ಭರಮಸಾಗರದಲ್ಲಿ, ಎರಡನೇದು ಹಳವೂದರದಲ್ಲಿ, ಮೂರನೇದು ಗೊಡಬನಾಡು, ನಾಲ್ಕನೇದು ಮೊಳಕಾಲ್ಮೂರು ಮತ್ತು ಕೊನೆಯದಾಗಿ ಬೀದರ್ಗದಲ್ಲಿ. ಈ ತರ 5 ಪ್ರತಿಯೊಂದು ತಾಲೂಕಲ್ಲಿ 1 FPO ಮಾಡಿದ್ದೇವೆ. ಈಗಾಗಿದ್ರೆ ಈ 5 ರೈತ ಉತ್ಪಾದಕ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದಾವೆ? ಸದ್ಯದಲ್ಲಿ ಈಗ ನಾವು ಭರಮಸಾಗರದಲ್ಲಿ ನಾವೆಲ್ಲ ಇಂಪ್ಲಿಮೆಂಟ್ಸ್ ತಂದಿದ್ದೇವೆ. ಬೀಜಗಳನ್ನು ಮಾರಾಟ ಮಾಡಿದ್ವಿ, ಗೊಬ್ಬರ ಮಾರಾಟವನ್ನು ಮಾಡಿದ್ವಿ, ಈಗ ಸದ್ಯಕ್ಕೆ ತಾಟ್ಪಾಲಿನ ಹೋಗ್ತಾ ಇದೆ, ಮತ್ತೆ ಸ್ಪ್ರೇಯರ್ ಕ್ಯಾನ್ ತಂದಿದ್ದೇವೆ. ಮತ್ತೆ ರೈತರಿಗೆ ಬೇಕಾಗಿರುವಂತಹ ಬೀಜಗಳ ಐಟಮ್ಸ್ ಅಂದ್ರೆ ಅಲ್ಲಿ ಅವರೇ ಬೀಜವನ್ನ ಅವರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರೇ ಬೀಜಗಳನ್ನು ತರಿಸ್ಕೊಟ್ಟಿದ್ದೀವಿ. ಮತ್ತೆ ರೈತರು ಯಾವುದೇ ಒಂದು ನಮಗೆ ಇಂಥ ಬೀಜ ಬೇಕು ಅಥವಾ ಇಂಥ ಪ್ರಾಡಕ್ಟ್ ಬೇಕು ಅಂತ ಅವ್ರು ಸಿಇಒನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಇನ್ನೂ ಏನು ಮಾಡಿದ್ದೀವಿ ಅಂದರೆ ಕೆಲವೊಂದು ಕಡೆ ಅವ್ರಿಗೆ ಬೇಕಾದ ನರ್ಸರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಂದರೆ ಅವ್ರಿಗೆ ಏನಾದ್ರೂ ಅಡಿಕೆ ಸಸಿ ಬೇಕು, ತೆಂಗಿನ ಸಸಿ ಬೇಕು ಅಥವಾ ಮೆಣಸಿನಕಾಯಿ ಸಸಿ ಬೇಕು, ಅವರೇ ಸಸಿ ಬೀಜ ಬೇಕು, ಅದು ಏನು ಬೇಕಾದರೂ ಕೂಡ ನಾವು ಅವ್ರಿಗೆ ಕಂಪ್ನಿ ಮುಖಾಂತರ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನೇನು ಯೋಜನೆಯನ್ನು ಮಾಡಿದ್ದೀವಿ ಅಂದ್ರೆ ಭರಮಸಾರ ಸುತ್ತಮುತ್ತ ಏನ್ ಮಾಡ್ತಾರೆ, ರೈತರು ಶೇಂಗಾವನ್ನು ಬೆಳೀತಾರೆ. ಅದಕ್ಕೋಸ್ಕರ ರೈತರವಾಗಿ ನಾವು ರೈತ ಕಂಪ್ನಿ ಮುಖಾಂತರ ನೇರವಾಗಿ ಅವರಿಂದ ಪರ್ಚೇಸ್ ಮಾಡಿ ನಾವೇ ಅಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಎಣ್ಣೆ ಉತ್ಪಾದಕ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಒಂದು ಎಣ್ಣೆಯನ್ನು ತೆಗೆದು ಅದಕ್ಕೆ ಒಂದು ಕಂಪ್ನಿ ಮುಖಾಂತರ ಒಂದು ಬ್ರ್ಯಾಂಡೆಡ್ ನೇಮ್ ಅನ್ನು ಕೊಟ್ಟು ವಿವಿಧ ಕಂಪ್ನಿಗಳಿಗೆ ಮಾರಾಟ ಮಾಡಬಹುದು. ಅಥವಾ ಸುತ್ತಮುತ್ತ ಬೇಕಾಗಿರುವಂತಹ ಗ್ರಾಹಕರು ಕೂಡ ಇವತ್ತು ತುಂಬಾ ಜನ ಆಯಿಲ್ ಎಣ್ಣೆಯನ್ನ ಕೇಳ್ತಾರೆ, ಬೇಡಿಕೆ ತುಂಬಾ ಶೇಂಗಾ ಎಣ್ಣೆಗೆ ಬಹಳ ಡಿಮ್ಯಾಂಡ್ ಇದೆ. ಇವರಿಗೆಲ್ಲ ಗೊತ್ತಿರುವಂತೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕಲಬೆರಕೆ ಎಣ್ಣೆ ಸಿಗ್ತಾ ಇದೆ. ಹೌದು, ಈಗ ನಾವು 1 ಲೀಟರ್ ಶೇಂಗಾ ಎಣ್ಣೆ ಬೇಕು ಅಂತಂದ್ರೆ ನಮಗೆ 3 ಕೆಜಿ ಶೇಂಗಾ ಬೇಕು. ಈಗ ನಮಗೆಲ್ಲ ಗೊತ್ತೇ ಇದೆ, 1 ಕೆಜಿ ಶೇಂಗಾಗೆ 100 ರೂಪಾಯಿ ಇದ್ರೆ 3 ಕೆಜಿ ಶೇಂಗಾಗೆ 300 ರೂಪಾಯಿ ಇದೆ. ಅಂಥದ್ರಲ್ಲಿ ನಮಗೆ ಹೊರಗಡೆ 160 ರೂಪಾಯಿ 180 ರೂಪಾಯಿ ಹೆಂಗೆ ಶೇಂಗಾ ಎಣ್ಣೆಗೆ ಸಿಗುತ್ತೆ, ಅದು ನಾವೆಲ್ಲ ಯೋಚನೆ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಇದು ಆರೋಗ್ಯದ ಮೇಲೆ ಹಾನಿ ಆಗುತ್ತೆ ಅಂತಂದ್ರೆ ಇವತ್ತು ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮೇಜರ್ ಅದಕ್ಕೆ ಏನಂತಂದ್ರೆ ನಾವು ಕುಡಿತಾ ಇರುವಂತಹ ಪೆಟ್ರೋಲ್ ಅಂತ ಕಲಬೆರಕೆ ಆಗಿರುವಂತಹ ಎಣ್ಣೆಯನ್ನು. ಅದಕ್ಕೋಸ್ಕರ ಇವತ್ತು ನಾವು 280 ರೂಪಾಯಿ ಅಥವಾ 300 ರೂಪಾಯಿ ರೇಟ್ ಆದರೂ ಪರವಾಗಿಲ್ಲ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಒಳ್ಳೆ ಶುದ್ಧವಾದ ಎಣ್ಣೆಯನ್ನು ಬಳಸಲೇಬೇಕು. ಅದು ಎಲ್ಲರಿಗೂ ಗೊತ್ತಾಗಿದೆ, ಇತ್ತೀಚಿನ ದಿನ ತುಂಬ ಬೇಡಿಕೆ ಇದೆ. ಸೊ ಅದಕ್ಕೋಸ್ಕರ ನಾವು ಭರಮಸಾಗರದಲ್ಲಿ ನೀವು ಇದನ್ನ ಶೇಂಗಾ ಎಣ್ಣೆಯನ್ನು ಪ್ರೊಸೆಸಿಂಗ್ ಯೂನಿಟ್ ಹಾಕುವಂತ ಪ್ಲಾನ್ ಮಾಡಿದ್ವಿ. ಇದೇ ರೀತಿ ಮೊಳಕಾಮೂರು ಕೂಡ ಅತಿ ಹೆಚ್ಚು ಶೇಂಗಾ ಬೆಳೆ ಇದೆ, ಅದಕ್ಕೋಸ್ಕರ ಮೊಳಕಾಮೂರು ಕೂಡ ನಾವು ಶೇಂಗಾ ಎಣ್ಣೆಯನ್ನು ಉತ್ಪಾದನೆ ಮಾಡಬೇಕು ಅಂತ ಅದನ್ನು ಕೂಡ ಡಿಸೈಡ್ ಮಾಡಿದ್ದೇವೆ. ಮತ್ತೆ ಬೀದರದಲ್ಲಿ ಬಂತಂದ್ರೆ ಅಲ್ಲಿ ಸುತ್ತಮುತ್ತ ರೈತರುಗಳು ಅತಿ ಹೆಚ್ಚು ಕೋಕೋನಟ್ ಬೆಳೀತಾರೆ, ಅಂದ್ರೆ ತೆಂಗಿನಕಾಯಿ ಬೆಳೀತಾರೆ. ಅದಕ್ಕೋಸ್ಕರ ಅಲ್ಲೂ ಕೂಡ ತೆಂಗುಗಳನ್ನ ರೈತರಿಂದ ನೇರವಾಗಿ ಖರೀದಿ ಮಾಡಿ ಅಲ್ಲಿ ಕೂಡ ಒಂದು ಎಣ್ಣೆ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಇನ್ನು ಹಳವುದರ ಬಂದ್ರೆ ಸುತ್ತಮುತ್ತ ಅಲ್ಲೂ ಕೂಡ ಮೆಕ್ಕೆಜೋಳನ ಬೆಳೀತಾರೆ. ಈಗ ಎಲ್ಲರಿಗೂ ಅನೇಕ ಕಂಪ್ನಿ ಮೆಕ್ಕೆಜೋಳ ಕಂಪ್ನಿಗೂ ಟೈಅಪ್ ಆಗಿದ್ದೀವಿ. ಅಂದರೆ ಈ ಥರ ಕಾರ್ಗಿಲ್ ಆಗಿರ್ಬೋದು, ಗೋಡ್ರೇಜ್ ಆಗಿರ್ಬೋದು, ಎಸ್ ಕೆ ಎಮ್ ಆಗಿರ್ಬೋದು, ಇಂಥ ರೀತಿಯ ಕಂಪ್ನಿಯಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅವ್ನಿಗೆ ಯಾವುದೇ ಒಂದು ದಲ್ಲಾಳಿ ಕಮಿಷನ್ ಇಲ್ಲದೆ ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಕಂಪ್ನಿ ಮುಖಾಂತರ ಒಂದು ಒಳ್ಳೆ ರೇಟ್ ಥರ ಫಿಕ್ಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬಂದುಬಿಟ್ಟು ಏನು ಮಾಡಿದ್ರೆ ಅಲ್ಲೂ ಕೂಡ ಒಂದು ಪ್ರೊಸೆಸಿಂಗ್ ಮೆಕ್ಕೆಜೋಳದ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಈಗ ಹಸುಗಳಿಗೆ ಬೇಕಾಗಿರುವಂಥ ಹಿಂಡಿ ಬೂಸಗಳನ್ನು ನಾವೇ ಅಲ್ಲೇ ಒಂದು ಯೂನಿಟ್ ಸ್ಥಾಪನೆ ಮಾಡಿ ಅವ್ರಿಂದ ಪ್ರೊಡಕ್ಷನ್ ಮಾಡಿ ಅದನ್ನ ಮಾರಾಟ ಮಾಡಬೇಕು ಅಂತ ಕೂಡ ಯೋಚನೆಯನ್ನು ಮಾಡಿದ್ವಿ. ಇನ್ನೂ ಬಂದರೆ ಗೊಡದನಾಳಲ್ಲಿರುವಂಥ ಎಫ್ ಪಿ ಓ ಏನು ಯೋಜನೆ ಮಾಡಿದ್ವಿ, ಅಲ್ಲಿ ಸುತ್ತಮುತ್ತ ಕ್ಯಾರೆಟ್ನ ಅತಿ ಹೆಚ್ಚು ಬೆಳೀತಾರೆ. ಹಂಗಾಗಿ ರೈತರಿಂದ ಕ್ಯಾರೆಟನ್ನು ನಾವು ಪರ್ಚೇಸ್ ಮಾಡಿ ಅದು ಕೂಡ ಒಂದು ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ನಮ್ಮ ರೈತರು ಬೆಳೀತಕ್ಕಂಥ ಎಲ್ಲ ಉತ್ಪನ್ನಗಳು ನಾವು ಈ ರೈತ ಉತ್ಪಾದಕ ಸಂಸ್ಥೆ ಮೂಲಕ ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ? ರೈತರು ಎಲ್ಲ ಬೆಳೆಗಳು ಅವ್ರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗಳನ್ನು ಕೂಡ ಕಂಪ್ನಿ ಮುಖಾಂತರ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಇಂಥ ಬೆಳೆ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡಿಲ್ಲ. ಉದ್ದೇಶನೇ ಇದು, ರೈತರು ಬೆಳೆದಿರುವಂಥ ಅವ್ರು ಏನು ಮಾಡ್ಕೋಬೇಕು ಅಂತ ಈ ಬೆಳೆಯನ್ನು ಬೆಳೀತಾರೆ ಅಂತಂದರೆ ಒಂದು 20 ಜನ ರೈತರು ಮಾಡಬೇಕು. ಅದಕ್ಕೆ ನಾವು ಎಫ್ ಐ ಜಿ ಅಂತ ಕರಿತೀವಿ, ಅಂದರೆ ರೈತ ಆಸಕ್ತಿ ಗುಂಪುಗಳು ಅಂತ ಕರಿತೀವಿ. ಆ 20 ಜನ ಒಂದು ಗುಂಪಾಗಿ ಆ 20 ಜನ ಬೆಳೆದಿರುವಂಥ ಒಂದು ಕಡೆ ಸೇರಿಸಿ ನಾವು ಕಂಪ್ನಿ ಮುಖಾಂತರ ಮಾರಾಟ ಮಾಡಿ ನಾವು ಕಂಪ್ನಿಯಿಂದ ತೆಗೆದುಕೊಂಡು ಅದನ್ನು ನಮಗೆ ಎಲ್ಲಿಗೆ ಬೇಕೋ ಅವ್ರಿಗೆ ಒಳ್ಳೆ ರೇಟ್ ಸಿಗುವಂಥ ಒಂದು ಪ್ಲೇಸಿಗೆ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಇಷ್ಟೊಂದೆಲ್ಲ ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಅನುಕೂಲ ಇದೆ. ನಾನೊಬ್ಬ ರೈತ ಆಗಿ ಈಗ ನೀವು ಹೇಳಿದ್ರಿ ಬೇರೆ ಕಡೆಯಿಂದ ಹೊರಗಡೆ ಗೊಬ್ಬರ ತಗೊಂಡ್ರೆ ಜಾಸ್ತಿ ಆಗುತ್ತೆ, ನಮ್ಮ ಈ ಎಫ್ ಎ ಓ ಮುಖಾಂತರ ತಗೊಂಡ್ರೆ 50 ರೂಪಾಯಿ ಕಡಿಮೆ ಆಗುತ್ತೆ, ಬೀಜ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳಿದ್ರಿ. ನಾನೊಬ್ಬ ರೈತ ಆಗಿ ನಾನು ಎಫ್ ಎ ಓಗೆ ಸೇರ್ಕೋಬೇಕಪ್ಪ ಅಂದರೆ ಮೊದಲು ಏನು ಮಾಡಬೇಕಾಗುತ್ತೆ, ಎಲ್ಲಿ ನಮ್ಮ ಸದಸ್ಯತ್ವ ಶುಲ್ಕ ಕಟ್ಟಬೇಕಾಗುತ್ತೆ, ಇದಕ್ಕೆಲ್ಲ ಮಾಹಿತಿ ಅಂದರೆ ಯಾವ ರೀತಿ ಪಡ್ಕೋಬೇಕು? ಇದ್ರ ಬಗ್ಗೆ ಏನಂತಂದ್ರೆ ನೀವು ಹತ್ತಿರ ಇರುವಂತಹ ಒಂದು ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಬಹುದು, ಅಥವಾ ಪ್ರತಿಯೊಂದು ತಾಲೂಕಲ್ಲೂ ಕೃಷಿ ಇಲಾಖೆ ಇರುತ್ತೆ, ಚಿತ್ರದುರ್ಗದಲ್ಲಿ ಕೃಷಿ ಇಲಾಖೆ ಇರುತ್ತೆ, ಅಥವಾ ಪ್ರತಿಯೊಂದು ಜಿಲ್ಲೆಯೊಳಗೂ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳಂತ ರೈತರಿಗೋಸ್ಕರನೇ ಸೌಲಭ್ಯವನ್ನು ಕೊಡುವಂತಹ ಕೃಷಿ ವಿಜ್ಞಾನ ಇಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅಲ್ಲಿರುವಂತಹ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳು ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ರೈತರು ನೇರವಾಗಿ ಕೃಷಿ ಇಲಾಖೆಗೆ ಸಂಬಂಧ ಕೊಟ್ಟಾಗ ಅವ್ರಿಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಂತಂತಂದ್ರೆ ಏನನ್ನು ಅವರು ತಗೋಬೇಕು ಅಂದರೆ ಆಧಾರ್ ಕಾರ್ಡು, ಪಾಣಿ, ಮತ್ತು ಅವ್ರದ್ದು ಫೋನ್ ನಂಬರು, ಅವ್ರದ್ದು ಬ್ಯಾಂಕ್ನ ಒಂದು ಜೆರಾಕ್ಸ್, ಇವೆಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಅಲ್ಲಿ ಎಫ್ ಪಿ ಓದಲ್ಲಿ ಎಲ್ಲಿ ಸಿ ಇ ಓ ಇರ್ತಾನೆ ಅವನು ಕಾಂಟ್ಯಾಕ್ಟ್ ಮಾಡಿದರೆ ಅವನು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಬರ್ಕೊಂಡು ನಿಮಗೆ ಒಂದು ರಿಸಿಪ್ಟನ್ನು ಕೊಡ್ತಾನೆ ಶೇರ್ ಹಾಕಿ, ಅಥವಾ ನೀವು ಅಮೌಂಟ್ ಕಟ್ಟಿ ರಿಸಿಪ್ಟ್ ತೊಗೋಬೇಕು. 1100 ರೂಪಾಯಿ ರಿಸಿಪ್ಟ್ ಕೊಟ್ಟು ಕೊಟ್ಟರೆ ಒಂದು ಶೇರ್ ಬಾಂಡ್ ನಿಮಗೆ ಅಲಾಟ್ ಆಗುತ್ತೆ, ಆ ಶೇರ್ ಬಾಂಡ್ ನೀವು ಇಟ್ಕೊಂಡು ಮನೇಲಿ ಇಟ್ಕೊಂಡ್ರೆ ನೀವು ಆ ಕಂಪ್ನಿಗೆ ಸದಸ್ಯರೇ ಆಗ್ಬೋದು. ಈಗ ನಾನು ಒಂದು ಕಂಪ್ನಿಗೆ ಸದಸ್ಯನಾಗಿರ್ತೀನಿ, ಈಗ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಎಷ್ಟು ಜನ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ? ನಮ್ಮ ಊರಲ್ಲಿ ಒಂದು 500 ಜನ ರೈತರು ಇದ್ದಾರಪ್ಪ, ನಾವೆಲ್ಲರೂ ಸೇರಬೇಕು ಅಂದರೆ ಅದಕ್ಕೆಲ್ಲ ಅವಕಾಶ ಇದೆ ಹೇಗೆ? ಹೌದು, ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂಥ ಇದಕ್ಕೆ ಕಂಡೀಷನ್ಸ್ ಇಲ್ಲ. ಎಷ್ಟು ಜನ ರೈತರು ಬೇಕಾದರೂ ಕೂಡ ಇದಕ್ಕೆ ಷೇರ್ದಾರ ಆಗ್ಬೋದು. ಆದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಒಂದೇ ಕಂಪ್ನಿಗೆ ಎಲ್ಲ ರೈತರು ಷೇರ್ದಾರ ಅಂತಂದರೆ ಇನ್ನೊಂದು ಕಂಪ್ನಿ ಮಾಡಲಿಕ್ಕಾಗಲ್ಲ. ಎಲ್ಲ ಸೌಲಭ್ಯಗಳನ್ನ ಒಂದೇ ಕಂಪ್ನಿ ಎಲ್ಲ ರೈತರು ಕೊಡಲಿ, 3000 ಜನ ರೈತರಿಗೆ ಒಂದೇ ಕಂಪ್ನಿ ಸೌಲಭ್ಯಗಳನ್ನ ಕೊಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ 1000 ಜನ ಒಂದು ಕಂಪ್ನಿಗೆ ಲಿಮಿಟ್ ಮಾಡಿದೆ. ಹೆಚ್ಚಿಗೆ ಮಾಡ್ಬೋದು, ಆದರೆ 1000 ಜನಕ್ಕೆ ಮಾತ್ರ ಒಂದು ಕಂಪ್ನಿ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಅಂದರೆ ಉದಾಹರಣೆಗೆ ಅಂದರೆ ಏನೋ ಒಂದು ತಾಟ್ ಪಾಲ್ ಬಂದಿರುತ್ತೆ, ಒಂದು 500 ತಾಟ್ ಪಾಲ್ ಬಂದಿರುತ್ತೆ, 3000 ಜನ ಶೇರ್ ಆಗಿದ್ರೆ 3000 ಜನ ಒಂದೇ ಸರಿಗೆ ಬಂದರೆ ಕೊಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂದರೆ 1000 ಜನಕ್ಕೆ ಲಿಮಿಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಯೋಜನೆ ಅಂತಂದರೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಎಫ್ ಪಿ ಒಳಗಾಗಬೇಕು, ಒಂದು ಹೋಬಳಿ ಮಟ್ಟದಲ್ಲಿ ಆಗಬೇಕು, ಹೋಬಳಿ ನಂತರ ಗ್ರಾಮ ಪಂಚಾಯತ್ ಒಂದು ಎಫ್ ಪಿ ಓ ಆಗಬೇಕು, ಗ್ರಾಮ ಪಂಚಾಯತ್ ಪ್ರತಿಯೊಂದು ಹಳ್ಳಿಯಲ್ಲೂ ಎಫ್ ಪಿ ಓ ಆದರೆ ಆ ಹಳ್ಳಿಯಲ್ಲಿ ಬೆಳೆದಿರುವಂಥ ರೈತರು ಎಲ್ಲರೂ ಸೇರಿಕೊಂಡು ಒಂದು ಕಂಪ್ನಿ ಮುಖಾಂತರ ಡೈರೆಕ್ಟಾಗಿ ಮಾರುಕಟ್ಟೆಯನ್ನು ಮಾಡ್ಬೋದು. ಈಗ ನಾವು ಬೇರೆ ಬೇರೆ ಸಾಕಷ್ಟು ಸಂಸ್ಥೆಗಳು ಕಂಪ್ನಿಗಳು ಬಂದ್ಬಿಟ್ಟು ರೈತರಿಗೆ ಮೋಸ ಮಾಡಿರೋ ಉದಾಹರಣೆಗಳು ನೋಡ್ತಾ ಇದ್ವಿ. ಯಾವುದೇ ಒಬ್ಬ ರೈತ 100 ರೂಪಾಯಿ ಕಟ್ಟಬೇಕು ಅಥವಾ 1000 ರೂಪಾಯಿ ಕಟ್ಟಬೇಕು ಅಂದ್ರೆ ಸಾಕಷ್ಟು ಸರಿ ಯೋಚನೆ ಮಾಡ್ತಾನೆ, ಈ ತರ ಸಾಕಷ್ಟು ಮೋಸ ಹೋಗಿರೋದ್ರಿಂದ. ಯಾವ ಒಂದು ನಂಬಿಕೆ ಮೇಲೆ ನಾವು ಈ ರೈತ ಉತ್ಪಾದಕ ಸಂಸ್ಥೆ ಮೇಲೆ ಹಣ ತೊಡಗಿಸಿ ನಾವು ಸದಸ್ಯತ್ವವನ್ನು ಪಡ್ಕೋಬೇಕು? ಯಾವ ರೀತಿ ಮಾರ್ಗದರ್ಶನ ನೀಡ್ತೀರಾ? ಅಂತಂದರೆ ಇದು ಪ್ರತಿಯೊಂದು ಎಲ್ಲ ಕಡೆ ಆಗ್ತಿರುವಂಥ ಸುದ್ದಿನೇ. ಪ್ರತಿಯೊಂದು ರೈತರಿಗೆ ಫಸ್ಟ್ ದುಡ್ಡು ಕೇಳಿದ್ವಿ ಅಂದ ತಕ್ಷಣ ಬರೋ ಯೋಚನೆ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾರು ದುಡ್ಡು ಹೊಡ್ಕೊಂಡು ಹೋಗ್ಬಿಡ್ತಾರೋ? ಯಾಕೆಂದರೆ ಚೀಟಿ ಎಲ್ಲ ಕೇಳಿದೀವಿ ಈಗ. ಉದಾಹರಣೆಗೆ ಚಿಟ್ ಫಂಡ್ ಎಲ್ಲ ನೀವು ಮಾಡ್ತಾ ಇರ್ತಾರೆ, ಅದರಲ್ಲಿ ದುಡ್ಡು ಎತ್ಕೊಂಡು ಹೋಗೋದು ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಆದರೆ ಇಲ್ಲಿ ಇದು 2013 ಕಂಪ್ನಿ ಆ್ಯಕ್ಟ್ ರಿಜಿಸ್ಟರ್ ಆಗಿರೋದ್ರಿಂದ ಯಾವುದೇ ರೀತಿ ಆ ಥರ ಒಂದು ಮೋಸ ಆಗೋದಿಲ್ಲ. ಯಾಕೆಂದರೆ ನಾವು ಅಕೌಂಟ್ ಓಪನ್ ಮಾಡಿದ್ದೀವಿ, ಅಥವಾ ಎಸ್ ಬಿ ಐ ಬ್ಯಾಂಕಲ್ಲಿ ಅಥವಾ ಕೆನರಾ ಬ್ಯಾಂಕ್ ಎಲ್ಲಿ ಎಫ್ ಪಿ ಓ ನಿಯರ್ ಬೈ ಬ್ಯಾಂಕಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಏನೇನು ವ್ಯವಹಾರ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ನಾವು ಪ್ರತಿ ವರ್ಷ ಒಂದು ಎ ಜಿ ಎಂ ಮಾಡಬೇಕು, ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡ್ತೀವಿ. ಅಲ್ಲಿ ಅವನು ಒಂದು ವರ್ಷ ಆಗಿರುವಂಥ ಪ್ರತಿಯೊಂದು ಕಾರ್ಯಚಟುವಿಕೆಗಳನ್ನ ರಿಪೋರ್ಟ್ ಮಾಡಬೇಕು. ಅವಾಗ ರೈತರು ಅವ್ರಿಗೆ ಏನೇ ಕ್ವಶನ್ಸ್ ಇಮಿಡಿಯೇಟ್ ಆಗಿ ನಮ್ಮ ಕಂಪ್ನಿಗೆ ಏನೋ ವ್ಯವಹಾರ ಆಗಿಲ್ಲ, ಏನು ವ್ಯವಹಾರ ಆಗಿದೆ, ಈ ಒಂದು ವರ್ಷದಲ್ಲಿ ಏನೋ ಲಾಭ ಆಗಿದೆ, ಏನು ನಷ್ಟ ಆಗಿದೆ ಅಂತ ಕೇಳ್ಕೋಬಹುದು. ಅದು ಮತ್ತೆ ಇನ್ನೊಂದು ಏನಂತ ಬಂದ ಇದರಲ್ಲಿ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಎರಡೂ ಕೂಡ ಸಂಯೋಜಕರಾಗಿರೋದ್ರಿಂದ ನಿತ್ಯ ಹೋಗ್ಬೋದು ಆಫೀಸಿಗೆ, ಏನೇನು ನಡೀತಾ ಇದೆ ಅಂತ ಅವನು ಕೇಳಲಿಕ್ಕೆ ಹಕ್ಕಿದೆ. ಯಾಕೆಂದ್ರೆ ಅವನೊಬ್ಬ ಶೇರ್ದಾರ ಆಗಿರೋದ್ರಿಂದ ಅಲ್ಲಿ ಏನೇನಾಗಿದೆ, ಏನೇನು ಡಾಕ್ಯುಮೆಂಟೇಷನ್ ಮಾಡ್ತಾರೆ, ಅವನು ನೀಟಾಗಿ ಅವನು ಕ್ಯಾಶ್ ಬ್ಯಾಕ್ ಬರೀತಾನೆ ಇಲ್ವೋ, ಅವನಿಷ್ಟು ಜನ ಶೇರ್ದಾಗಿದೆ, ಎಷ್ಟು ದುಡ್ಡಿದೆ ಕಂಪ್ನಿ ಒಳಗೆ, ಎಷ್ಟು ದುಡ್ಡಿದೆ, ಏನೇನು ಲಾಭ ಮಾಡ್ತಾರೆ ಅಂತ ಅವ್ನು ಕೇಳ್ಬೋದು. ಹಂಗಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಿಕ್ಕೆ ಅವನಿಗೆ ಅವಕಾಶ ಇರೋದಿಲ್ಲ. ನೀವೊಬ್ಬ ಜಿಲ್ಲಾ ಯೋಜನಾ ಸಂಯೋಜಕರಾಗಿ ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಏನೇನು ಮಾಡ್ತಾ ಇರ್ತಾರೆ ಸರ್? ರೈತರಿಗೆ ನಾವು ಸ್ಟಾರ್ಟಿಂಗ್ ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಹಳ್ಳಿಯಲ್ಲೂ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಅರಿವು ಕಾರ್ಯಕ್ರಮ ಅಂತ ಮಾಡಿದೀವಿ. ಅಂದರೆ FPO ಅಂತಂದ್ರೆ ಏನು, ಈಗ ನಾನು ಇಲ್ಲಿವರೆಗೂ ಏನೇನು ವಿಷಯನ ಹೇಳಿದ್ನೆ, ಅರಿವು ಮೂಡಿಸಿಕೆ ಒಂದಿಷ್ಟು ರೈತರನ್ನ ಒಂದು ಕಡೆ ಸೇರಿಸಿ ಅಲ್ಲಿ ಯಾವ ಬೆಳೆ ಇದೆ, ಈ ಬೆಳೆಯಿಂದ ಏನೇನು ಉತ್ಪನ್ನಗಳನ್ನ ಮಾಡ್ಬೋದು. ಒಂದು ಉದಾಹರಣೆಯಾಗಿ ಮೆಕ್ಕೆಜೋಳ, ಮೆಕ್ಕೆಜೋಳವನ್ನು ಈಗ ನಾವು ಹೇಳಿದ ಆಗಲೇ ಹೇಳಿದೆ ನಾನು, ಹಿಂಡಿ ಮಾಡ್ಬೋದು ಅಥವಾ ಬೂಸಗಳನ್ನ ಮಾಡಿ ಮಾರಾಟ ಅಂದರೆ ಈ ಥರ ಅವೇರ್ನೆಸ್ ಕೊಡೋದು. ಈ ಶೇಂಗಾ ಬೆಳಿತೀವಿ ಅಂದರೆ ಶೇಂಗಾವನ್ನು ನಾವು ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಕ್ಯಾರೆಟ್ ಬೆಳಿತೀವಿ ಅಂದರೆ ನಾವು ಕ್ಯಾರೆಟ್ ಕಂಪ್ನಿ ಮುಖಾಂತರ ಪರ್ಚೇಸ್, ನಿಮಗೆ ಒಳ್ಳೆ ರೇಟನ್ನು ಕೊಡ್ತೀವಿ. ಅದಕ್ಕೋಸ್ಕರ ನೀವೆಲ್ಲ ಸದಸ್ಯರು ಆಗಿರಬೇಕು ಅಂತ ಅವ್ರು ಹೇಳೋದ್ರಿಂದ ರೈತರೆಲ್ಲ ಹೌದು ಕಮ್ ರೈತರಿಗೆ ತುಂಬ ಇದು ಅನುಕೂಲ ಇದೆ. ಇನ್ನೊಂದು ಉದಾಹರಣೆ ಏನು ಕೊಟ್ವಿ ಅಂತಂದರೆ ನಾವು ತುಮಕೋಸು ಓಪನ್ ಆಗಿದೆ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಶೇರ್ದಾರಕ್ಕೆ ಅಜ್ಜಿ ಮರಳಪ್ಪನವರನ್ನು ಓಪನ್ ಮಾಡಿದ್ದು, ಪ್ರತಿಯೊಂದು ಹಳ್ಳಿಗಳಿಗೆ ಸೈಕಲ್ ಹೊಡ್ಕೊಂಡು ಹೋಗಿ 10 ರೂಪಾಯಿ ಶೇರು. ಇವಾಗ ಅದೇ ಕಂಪ್ನಿಗೆ ಒಬ್ಬ ಶೇರ್ದಾರ ಆಗಬೇಕಂದ್ರೆ 13,000 ರೂಪಾಯಿ ಕೊಟ್ಟರೆ ಮಾತ್ರ ಶೇರ್ ಹಾಕ್ಲಿಕ್ಕೆ ಸಾಧ್ಯ ಇದೆ. ಸಾಧ್ಯ ಇಲ್ಲ, ಈ 13,000 ರೂಪಾಯಿ ಕೊಟ್ಟಿವಿ ಅಂದರೂ ಕೂಡ ಅವ್ರು ಶೇರ್ ಮಾಡ್ಕೊಂತೇ ಇಲ್ಲ, ಅಷ್ಟು ಜನ ಶೇರ್ದಾರ ಆಗಿದ್ದಾರೆ. ಈಗ ಈ ಥರ ಎಲ್ಲ ನಾವು ಅವೇರ್ನೆಸ್ ಕೊಟ್ಟಾಗ ರೈತರಿಗೆ ಅಂದರೆ ಮನವರಿಕೆ ಆಗಿ ಹೌದು ನಮಗೂ ಕೂಡ ನಾವು ಸದಸ್ಯರಾಗಬೇಕು, ಮುಂದೆ ನಮಗೆ ಅನೇಕ ಅದರಿಂದ ಉಪಯೋಗಗಳಿದ್ದಾವೆ ಅಂತ ಹೇಳ್ಕೊಂಡು ರೈತರು ಮುಂದೆ ಬಂದು ಶೇರ್ ಹಾಕಿದ್ದಾರೆ. ಇವತ್ತು ನಾವು ಭರಮಸಾಗರದಲ್ಲಿ 980 ಶೇರ್ ಆಗಿದೆ, ಬೀದರದಲ್ಲಿ ಕೂಡ 1,000 ಶೇರ್ ಆಗಿದೆ, ಗೊಡಮಳದಲ್ಲಿ 800 ಶೇರ್ ಮಾಡಿದ್ದೇವೆ, ಹಳವುದ್ರದಲ್ಲಿ ನಾವು 600 ಶೇರ್ ಮಾಡಿದ್ದೇವೆ, ಮೊಳಕಾಂಬ್ರೆ ನಾವು 750 ಜನ ರೈತರು ಶೇರ್ದಾರ ಆಗಿದ್ದಾರೆ. ಇಲ್ಲಿಗೆ ಈ ಥರ ಅವೇರ್ನೆಸ್ ಕ್ರಮ ಮಾಡಿದ್ದೀವಿ. ಈ ಥರ ಒಂದು 1,000 ಜನ ಶೇರ್ದಾರರು ಒಂದು ರೈತ ಉತ್ಪಾದಕ ಸಂಸ್ಥೆಗೆ ಶೇರ್ ಆಗ್ತಾರೆ, ಅಲ್ಲಿ ಒಂದು ಸಮಿತಿ ಅಂತ ಇರಬೇಕಾಗುತ್ತೆ, ಇದೆಲ್ಲ ಆಡಳಿತ ನೋಡ್ಕೊಳ್ಳಿಕ್ಕೆ ನಿರ್ದೇಶಕರು ಸಮಿತಿ ಎಷ್ಟು ಜನ ಕಾರ್ಯನಿರ್ವಹಿಸ್ತಾರೆ, ಅವರವರ ಕೆಲಸಗಳು ಏನೇನಿರುತ್ತೆ? ಇಲ್ಲಿ ಒಂದು ಕಮಿಟಿಯಲ್ಲಿ 10 ಜನ ನಿರ್ದೇಶಕರು ಇರ್ತಾರೆ, ಒಬ್ಬ CEO ಇರ್ತಾನೆ, ಒಬ್ಬ DIO ಇರ್ತಾನೆ. ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ಮಾತ್ರ ಮೀಟಿಂಗ್ಗೆ ಅಟೆಂಡ್ ಆಗ್ತಾರೆ. ಆದರೆ CEO ಮತ್ತು DIO ಕೂಡ ಕಂಪಲ್ಸರಿ ಆಫೀಸಲ್ಲಿ ಇರಲೇಬೇಕು, ಅವನಿಗೂ ಒಂದಿಷ್ಟು ಸಂಬಳವನ್ನು ಗೌರ್ಮೆಂಟ್ ಫಿಕ್ಸ್ ಮಾಡಿದೆ, DIO ಕೂಡ ಸಂಬಳವನ್ನು ಫಿಕ್ಸ್ ಮಾಡಿದೆ. ಅವರು ಕಾರ್ಯಚಟುವಿಕೆಗಳನ್ನು CEO ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು, ಏನು ಈ ತಿಂಗಳಲ್ಲಿ ಏನೇನಾಗಿದೆ, ಎಷ್ಟು ನಮ್ಮ ಕಂಪ್ನಿಗೆ ಲಾಭ ಬಂದಿದೆ, ಎಷ್ಟು ಬಂಡವಾಳ ಇದೆ ನಮ್ಮ ಹತ್ರ. ಆ ಲಾಭವನ್ನು ಸದ್ಯಕ್ಕೆ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಮುಂದಿನ ಕಂಪ್ನಿ ದೈತ್ಯ ಮಟ್ಟವಾಗಿ ಬೆಳೆದ ತಕ್ಷಣ ಏನಾಗುತ್ತೆ, ಅದನ್ನು ಈಕ್ವಲ್ ಆಗಿ ಶೇರ್ದಾಗಿರೋ ಪ್ರಾಫಿಟನ್ನು ಡಿವಿಡೆಂಡ್ ಮಾಡ್ತೀವಿ. ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಏನೇನು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ರೆ, ಈಗ ಬೀಜ ಹೇಳಿದ್ರಿ, ಗೊಬ್ಬರ ಹೇಳಿದ್ರಿ, ತಾಡ್ಪಲ್ಲಗಳು ಹೇಳಿದ್ರಿ, ಇಂಥವೆಲ್ಲ ಇವೆಲ್ಲ ಸಕಾಲಕ್ಕೆ ಈಗ ರೈತರಿಗೆ ಒಂದು ಅಂಗಕ್ಕೆ ತಕ್ಕಂತೆ ತಲುಪಬೇಕಾಗತ್ತೆ, ಹಂಗ ಮುಗಿದ ನಂತರ ಅದು ನೀವು ಕೊಟ್ಟರು ಅನುಕೂಲ ಆಗೋದಿಲ್ಲ, ಹಂಗಾಗ್ಬಿಟ್ಟು ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ರೆ? ರೈತರಿಗೆ ನಮ್ಮ ಎಲ್ಲಾ FPOದಲ್ಲೂ ಕೂಡ ಬೀಜ ಅವ್ರಿಗೆ ಬೇಕಾಗಿರುವಂತಹ ಬೀಜ ನಾವು ಒದಗಿಸಿಕೊಟ್ಟಿದ್ದೇವೆ, ಗೊಬ್ಬರ, ಯೂರಿಯಾ, ಅವರಿಗೆ DAP 10-16 15-15 ಮತ್ತು ಔಷಧಿಗಳನ್ನು ತಲುಪಿಸಿದ್ದೇವೆ. ಇನ್ನು ಈ ಸದ್ಯಕ್ಕೆ ತಾಟ್ಪಲ್ ಇದೆ, ಅಲ್ಲಿ ತಾಟ್ಪಲ್ಗಳು ಇದೆ, ಮತ್ತು ಸ್ಪ್ರೇಯರ್ ಇದೆ. ಅಂದರೆ ಅವ್ರಿಗೇನೋ ಸೀಸನಿಗೆ ಈ ಸೀಸನಿಗೆ ಮುಗಿಯೋದೊಳಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತಲುಪಿಸಿದ್ದೇವೆ. ಇನ್ನೊಂದು ಇತ್ತೀಚೆಗೆ ರೀಸೆಂಟಾಗಿ ನಾವು ಜೈನ್ ಇರಿಗೇಷನ್ಗೆ ಪೈಪ್ ಸಿಸ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ನವಂಬರ್ ಡಿಸೆಂಬರ್ ತಂದರೆ ಈಗ ಬೋರ್ ಸ್ಟಾರ್ಟ್ ಆಗ್ತವೆ, ಅವರಿಗೆ ಡ್ರಿಪ್ ಐಟಮ್ಸ್ ಬೇಕಾಗ್ತವೆ, ಸ್ಪ್ರಿಂಕ್ಲರ್ ಐಟಮ್ಸ್ ಬೇಕಾಗ್ತವೆ, ಲ್ಯಾಟರ್ ಐಟಮ್ಸ್ ಬೇಕಾಗ್ತವೆ. ನಾವು ಜೈನ್ ಇರಿಗೇಷನ್ ಕೂಡ ಅವ್ರ ಹತ್ರ ಮಾತಾಡಿ ಡೀಲರ್ಶಿಪ್ಪನ್ನು ಈಗ ಕೊಡಿಸ್ತಾ ಇದ್ದೇವೆ. ಇಮಿಡಿಯೇಟಾಗಿ ಅವರಿಗೆ ರೈತರು ಅದನ್ನೇ ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಕಂಪ್ನಿಗೆ ಬಂದು ಕೇಳ್ತಾ ಇದ್ದಾರೆ ನಮಗೆ ಡ್ರಿಪ್ ಐಟಮ್ಸ್ ಬೇಕಿದೆ, ಇಮಿಡಿಯೇಟಾಗಿ ತರಿಸ್ರಿ ಅಂತ. ಸೊ ಅದನ್ನ ಎಲ್ಲ ಕೂಡ ತಲುಪಿಸ್ತಾ ಇದ್ದಾರೆ ರೈತರಿಗೆ. ಮತ್ತೆ ಈ ಮಾರುಕಟ್ಟೆ ಸಮಸ್ಯೆ ಪ್ರಾರಂಭದಲ್ಲಿ ಹೇಳಿದ್ರೆ ನಿಮಗೆ, ಯಾವುದೇ ರೈತರು ಬೆಳೆ ತಮ್ಮ ಉತ್ಪನ್ನಗಳನ್ನು ಬೆಳೆದಾಗ ಹೆಚ್ಚು ಮಾರುಕಟ್ಟೆ ಸಮಸ್ಯೆ ಅನುಭವಿಸ್ತಾರೆ, ಯಾವುದೋ ಒಬ್ಬ ಮಧ್ಯವರ್ತಿಗಳಿಗೆ ಕೊಡ್ತಾರೆ, ಇವ್ರು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಸಿಗೋದಿಲ್ಲ, ಒಂದು 10-6 ಜನ ರೈತರು ಸೇರ್ಕೊಂಡ್ಬಿಟ್ಟು ಈ FPO ಮುಖಾಂತರ ಒಂದು ಒಳ್ಳೆ ಕಂಪ್ನಿಗಳಿಗೂ ಅಥವಾ ಒಳ್ಳೆ ಮಾರುಕಟ್ಟೆಗೆ ನಾವು ತಲುಪಿಸಿದಾಗ ಒಂದು ಒಳ್ಳೆ ದರವನ್ನು ಪಡ್ಕೊಳ್ಬಹುದು ಅಂತಂದ್ರೆ, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆ ಏನೇನು ಕೆಲಸ ನಿರ್ವಹಿಸ್ತಾ ಇದೆ? ಸರ್, ನಾವೀಗ ಮೆಕ್ಕೆಜೋಳದ ಬಗ್ಗೆ ಡಿಸೈಡ್ ಮಾಡಿದೀವಿ ಅಂದರೆ ಕಂಪ್ನಿಗಳ ಮುಖಾಂತರ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅವರೇ ಬರ್ತಾರೆ ಹಳ್ಳಿಗಳಿಗೆ, ನಮ್ಮ ರೈತರು ಬೆಳೆದಿರುವಂಥ ಮಾಲ್ ನೋಡ್ತಾರೆ, ಮೆಕ್ಕೆಜೋಳದಲ್ಲಿ ಮಾಯಿಶ್ಚರ್ ಏನಿದೆ, ಒಂದು ಶೇಂಗಾವನ್ನು ಪರಿಚಯ ಮಾಡ್ಕೊಂಡ್ರೆ ಮಾಯಿಶ್ಚರ್ ಹೆಂಗಿದೆ, ಇದು ನಮ್ಮ ಕಂಪ್ನಿ ತೊಗೊಂಡ್ರೆ ಲಾಭ ಆಗುತ್ತಾ, ರೈತನಿಗೆ ಇದು ಕೂಡ ಲಾಭ ಆಗುತ್ತಾ ಅಂತ ಅಲ್ಲಿ ಪರಿಚಯ ಅಲ್ಲೇ ಆನ್ ದ ಸ್ಪಾಟ್ ಅವರಿಗೆ ಅದನ್ನು ಮೆಕ್ಕೆಜೋಳನ ವೆರಿಫೈ ಮಾಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ. ಈಗ ಮಾಯಿಶ್ಚರ್ 19% 20% ಬರ್ತದೆ, ಅವ್ರು ತೊಗೊಳ್ತಾ ಇಲ್ಲ. ಮೆಕ್ಕೆಜೋಳನ ಖರೀದಿ ಮಾಡಬೇಕಂದ್ರೆ ಮಿನಿಮಮ್ 14% ಮಾಯಿಶ್ಚರ್ ಇದ್ದರೆ ಅದು ಒಳ್ಳೆ ರೇಟ್ ಸಿಗುತ್ತೆ. ಹಂಗಾಗಿ ಎಲ್ಲೂ ಪರ್ಚೇಸ್ ಮಾಡ್ತಾ ಇಲ್ಲ. ಈ ಮುಂದಿನ ತಿಂಗಳಲ್ಲಿ ಡಿಸೆಂಬರ್ ತಿಂಗಳು ಬಂದರೆ ತುಂಬ ಬೇಸಿಗೆ, ತುಂಬ ಮೆಕ್ಕೆಜೋಳನ ತುಂಬ ಹಾರ್ವೆಸ್ಟ್ ಆಗಿರುತ್ತೆ ಮತ್ತು ಒಣಗಿರೋದ್ರಿಂದ ಡೈರೆಕ್ಟ್ ಆಗಿ ಬಂದು ಅಲ್ಲಿಗೆ ಬಂದು ನೇರವಾಗಿ ರೈತರಿಂದ ಖರೀದಿಯನ್ನು ಮಾಡ್ತಾರೆ. ಹಂಗಾಗಿ ರೈತರಿಗೆ ಇನ್ನೊಂದು 2-3 ದಿವಸದಲ್ಲಿ ಅವರಿಗೆ ಅಕೌಂಟಿಗೆ ದುಡ್ಡು ಜಮೆ ಆಗುತ್ತೆ. ಫಸ್ಟ್ ಕಂಪ್ನಿ ಅಕೌಂಟಿಗೆ ದುಡ್ಡು ಬರುತ್ತೆ, ಆ ಕಂಪ್ನಿ ಮುಖಾಂತರ RTGS ಮಾಡುವ ಮುಖಾಂತರ ರೈತರು ಎಲ್ಲ ರೈತರು ಏನೇನು ಪರ್ಚೇಸ್ ಮಾಡಿರ್ತಾರೋ ಆ ಎಲ್ಲ ರೈತರ ಅಕೌಂಟಿಗೆ ನೇರವಾಗಿ ನಾವು ದುಡ್ಡನ್ನು ಜಮಾ ಮಾಡ್ತೇವೆ. ಇಲ್ಲಿ CEO ಅವರ ಕೆಲಸ ಸಾಕಷ್ಟು ಇರುತ್ತೆ ಅಂತ ಹೇಳಿದ್ರಿ, ಅವರು ಒಳ್ಳೆ ಇದರಲ್ಲಿ ಕೆಲಸ ನಿರ್ವಹಿಸಿ ಕ್ಯಾರೆಟ್ ಬೆಳೀತಾ ಇದ್ದಾನೆ, ಶೇಂಗಾ ಬೆಳೀತಾ ಇದ್ದಾರೋ, ಏನು ಬೆಳೀತಾ ಇದ್ರೆ ಅಂತ ಅವನಿಗೆಲ್ಲ ಮಾಹಿತಿ ಇರಬೇಕು. ಎಷ್ಟು ಬೆಳೀತಾ ಇದೆ ಈ ಗ್ರಾಮ ಪಂಚಾಯತ್, ಎಷ್ಟು ಒಂದು ಪರ್ಚೇಸಿಂಗ್ ಕೆಪಾಸಿಟಿ ನಮ್ಮ ಕಂಪ್ನಿಯಿಂದ ಆಗ್ಬೋದು, ಅದನ್ನೆಲ್ಲ ಅವ್ನು ತಿಳ್ಕೊಂಡು ಏನು ಮಾಡಬೇಕು ಅಂದರೆ ಒಂದು ಕಂಪ್ನಿ ಮುಖಾಂತರ ನಿರಂತರವಾಗಿ ಕಂಪ್ನಿಗಳ ಸಂಪರ್ಕ ಇರಬೇಕು. ಮಾಲ್ ಬಂದ ತಕ್ಷಣ ಇಲ್ಲಿ ಮಾಲ್ ಇದೆ, ಇಮಿಡಿಯೇಟಾಗಿ ಆ ಕಂಪ್ನಿಯನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು, ಅವ್ರಿಗೆ ತೋರಿಸ್ಬೇಕು ಸರ್ ಈ ರೈತರಿಂದ ನಿಮಗೆ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ. ಇದು ನಿತ್ಯ ಸೇವೆ ಮಾಡಬೇಕಾದಂಥ ಕೆಲಸ ಇದೆ ಒಂದು, ಮಾಡಲೇಬೇಕು ಅವರು. ಇಷ್ಟೇನಾ ಮತ್ತೆ ಈ ರೈತರು ಬೇಕಾದಂಥ ಪರಿಕರಗಳನ್ನ ಕೊಡಿಸೋದು ಮತ್ತೆ ಅವರ ಮಾರುಕಟ್ಟೆ ಮಾಡೋದು ಅಷ್ಟೇನಾ? ಕೆಲವು ಸಾರಿ ಈ ಬೆಳೆ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ತೊಂದರೆ ಆಗುತ್ತೆ, ಬೆಳೆಗಳಲ್ಲಿ ಬೆಳೆ ನಷ್ಟ ಆಗುತ್ತೆ, ಈ ಬೆಳೆ ವಿಮೆ ಮಾಡಿಸೋದು ಇವೆಲ್ಲ ಈ ಕಡೆನೂ ಹೆಚ್ಚಿನ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳೇನಾದರೂ ರೈತರಿಗೆ ಮಾಡ್ತಾ ಇರ್ತೀರಾ? ಸರ್ ಮುಂದಿನ ದಿನಗಳು ಅದು ಕೂಡ ಇದೆ, ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇತ್ತೀಚೆಗೆ ನಾವು ಓಪನ್ ಮಾಡ್ತಾ ಇದ್ದೀವಿ. ಅಂದರೆ ಒಂದೇ ಕಡೆ ಅವ್ರಿಗೆ ಎಲ್ಲ ಫೆಸಿಲಿಟಿ ಸಿಗಬೇಕು, ಅಂದರೆ ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಮಾಡೋದಿರ್ಬೋದು, ಮತ್ತು ಬೆಳೆ ವಿಮೆ ಯೋಜನೆ ಕೂಡ ಸರ್ಕಾರದಿಂದ ಇತ್ತೀಚೆಗೆ ಬರ್ತಾ ಇದೆ. ಏನಾದರೂ ಅಂದರೆ ಈ ಮೆಕ್ಕೆಜೋಳ ಲಾಸ್ ಆದರೆ ಒಂದು ಎಕರೆಗೆ 13,000 ರೂಪಾಯಿ ಕೊಡಬೇಕು ಅಂತ ನಿಶ್ಚಯ ಆಗಿದೆ. ಈ ಥರ ಸರ್ವಿಸ್ನೂ ಕೂಡ ನಾವು ಅವರು ಕೃಷಿ ಇಲಾಖೆಯಿಂದ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನೀವೆಲ್ಲ ಹಳ್ಳಿಗಳಿಗೆ ಹೋಗಿ ರೈತರಿಗೆ ಈ KYC ಮಾಡಿರಿ ಅಂತ ಹೇಳಿದ್ರೆ ರೀಸೆಂಟಾಗಿ ಅವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ 6,000 ರೂಪಾಯಿ ಏನೋ ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿರಿ, ನಿಮ್ಮ FPO ಮುಖಾಂತರನೇ ಅದನ್ನು ಮಾಡಿರಿ, KYC ಮಾಡಿ ಅವರಿಗೆ ಅಪ್ಡೇಟ್ ಮಾಡಿರಿ ರೈತರಿಗೆ ಅಂತೇನು ಹೇಳಿದ್ದಾರೆ. ಅದ್ರ ಮುಖಾಂತರ ಹಳ್ಳಿ ಹಳ್ಳಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಈಗ ನಾವು ಸರ್ಕಾರದಿಂದ ನಮಗೆ ಒಂದು ವರ್ಷದಲ್ಲಿ 3 ತರಬೇತಿ ಮಾಡಬೇಕಂತಿದೆ, ಅಂದರೆ ಪ್ರಧಾನ ರೈತರ ತರಬೇತಿ. ನಾವು ಅಲ್ಲಿ ಬೆಳೆ ಯಾವುದನ್ನು ಬೆಳೀತೋ ಅದ್ರ ಮೇಲೆ ನೀವು ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ನ ಏರ್ಪಡಿಸಿ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಷೇರ್ದಾರ ಆಗಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳು ಅದು ಕೂಡ ಯೋಜನೆ ಇದೆ ನಮ್ಮದು. ಒಂದು ಜಿಲ್ಲೆಯಲ್ಲಿ 5 ರೈತ ಉತ್ಪಾದಕ ಸಂಸ್ಥೆಗಳಿದಾವೆ ಅಂತ ಹೇಳಿದ್ರಿ, ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಇದ್ದಾರೆ, ಇನ್ನು ಈ ಸಂಸ್ಥೆಗಳು ಹೆಚ್ಚು ಆಗಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಹೌದು, ಸರ್ಕಾರ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿರೋದು ಏನು ಅಂತಂದ್ರೆ, ಇಡೀ ದೇಶದಂತ 10,000 ರೈತ ಉತ್ಪಾದಕ ಸಂಸ್ಥೆಗಳಾಗಬೇಕು ಅನ್ನೋದು ಮೋದಿ ಅವರ ಕನಸು, ಅದು ಹಾಗೆ ಆಗುತ್ತೆ. ಈಗ ನಾವು 10,000 FPS ಅಲ್ಲಿ ಈಗ ದಾವಣಗೆರೆ ಕೃಷಿ ವಿಜ್ಞಾನಿಗಳು 17 FPO ಮಾಡಿದ್ದೇವೆ. ಇದೇ ರೀತಿ ಅನೇಕ NGOಗಳು FPOಗಳನ್ನ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕಲ್ಲೂ ಎಲ್ಲ ಹೋಬಳಿ ಮಟ್ಟಗಳು ಮಾಡ್ತಾ ಇದ್ದಾರೆ. ಈಗ ವರ್ಷ ಏಜೆನ್ಸಿ ದುರ್ಗದಲ್ಲೂ ಮಾಡ್ತಾ ಇದ್ದಾರೆ, ಸಹರಾ ಅಂತ ಒಂದು NGOಗಳು ಕೂಡ ಅವರು ಮಾಡ್ತಾ ಇದ್ದಾರೆ, ವರ್ಷಾನ ಏಜೆನ್ಸಿ ಅವರು ಮಾಡ್ತಾ ಇದ್ದಾರೆ. ಈಗ ಅನೇಕ NGOಗಳು ಮುಂದೆ ಬಂದು ಇವತ್ತು FPOಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ರೈತರು ಷೇರ್ದಾರಾಗಿ ಪ್ರಯೋಜನಗಳನ್ನು ಪಡ್ಕೋಬೇಕಂತ ನಾನು ಕೇಳ್ಕೊಡ್ತೇನೆ. ಈ ನಿಟ್ಟಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಒಳ್ಳೆ ಕಾರ್ಯನಿರ್ವಹಿಸಿ ಒಳ್ಳೆ ಒಂದು ಹೆಸರು ಪಡೆದು ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿರುವಂತ ಉದಾಹರಣೆಗಳು ಯಾವನ್ನು ಇದಾವೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಳಲ್ಕೆರೆ ತಾಲೂಕು ಹತ್ರ ಉಚ್ಚನಹಳ್ಳಿ ಅಂತ ಒಂದು FPO ಇದೆ. ಕಳೆದ 8 ವರ್ಷದಿಂದ ಅದು ರೈತರಿಗೆ ತುಂಬ ಸರ್ವಿಸ್ ಅನ್ನು ಕೊಡ್ತಾ ಇದೆ. ಅಲ್ಲಿ CEO ಕೂಡ ಅದ್ಭುತವಾದಂತಹ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನು ಕೂಡ ಅಲ್ಲಿ ಭೇಟಿಯನ್ನು ನೀಡಿದೆ, ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ನೀಡಿದ್ದಾರೆ. ಅವನು ಈ ರೈತರಿಂದ ಈರುಳ್ಳಿಯನ್ನು ಖರೀದಿ ಮಾಡಿ ನೇರವಾಗಿ ಕಂಪ್ನಿಗೆ ಮಾರಾಟ ಮಾಡಿದ್ದಾನೆ, ಮೆಕ್ಕೆಜೋಳನ ಖರೀದಿ ಮಾಡಿ ಕಂಪ್ನಿಗಳಿಗೆ ಮಾರಾಟ ಮಾಡಿದ್ದಾನೆ. ಅಲ್ಲಿನ ಸುತ್ತಮುತ್ತ ರೈತರು ಎಷ್ಟು ಚೆನ್ನಾಗಿ ಆ ಕಂಪ್ನಿ ಮೇಲೆ ಒಪ್ಪು ಅವರಿಗೆ ಬಂದಿದೆ ಅಂತಂದರೆ ಅವರೇ ಸುತ್ತಮುತ್ತ ಇರುವಂಥ ರೈತರಿಗೆ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ, ನಾವೆಲ್ಲರೂ ಕೂಡ ಇದೇ ಕಂಪ್ನಿ ಮುಖಾಂತರ ಮಾರಾಟ ಮಾಡೋಣ, ಯಾವುದೇ ಕಾರಣಕ್ಕೂ ನಾವು ದಲ್ಲಾಳಿಗಳಿಗೆ ಮೆಕ್ಕೆಜೋಳ ಮಾರಾಟ ಮಾಡುವುದು ಬೇಡ, ಈರುಳ್ಳಿಯನ್ನು ಮಾರಾಟ ಮಾಡುವುದು ಬೇಡ, ಮೆಣಸಿನಕಾಯಿನ ಮಾರಾಟ ಮಾಡಬೇಡ, ನಮ್ಮ ಕಂಪ್ನಿ ಚೆನ್ನಾಗಿ ಬೆಳಿಬೇಕು, ರೈತ ಉತ್ಪಾದಕ ಕಂಪ್ನಿ ಚೆನ್ನಾಗಿ ಇನ್ನೂ ಮೇಲೆ ಬರಬೇಕು ಅಂತ ಹೇಳಿ ಅದು ಕೂಡ ಸರ್ಕಾರ ಮಟ್ಟದಲ್ಲಿ ಒಂದು ಗುರುತಿಸಿಕೊಂಡಿರುವಂತಹ ಒಂದು ಅದ್ಭುತವಾದ FPO ನಿರ್ಮಾಣ ಆಗಿದೆ. ನಾವು ಈಗಲೂ ಸಾಕಷ್ಟು ಜನ ರೈತರು ನೋಡ್ತೀವಿ APMC ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ, ಅಲ್ಲೇ ಬಂದಿರತಕ್ಕಂಥ ಮಧ್ಯವರ್ತಿಗಳಿಗೆ ಮಾರಾಟ ಮಾಡ್ತಾರೆ. ಇಷ್ಟೊಂದೆಲ್ಲ ಇದರಿಂದ ಅನುಕೂಲ ಇದ್ದಾಗ ಏನ್ ಕಾರಣದಿಂದ ಈ ಕಡೆಗೆ ಒಲವು ತೋರಿಸ್ತಿಲ್ಲ ರೈತರು ಅಂತ ಅನ್ಸುತ್ತೆ? ನೀವು ಏನ್ ಗುರ್ತು ಮಾಡಿದ್ರೆ ಅವರಲ್ಲಿ ಕೊರತೆನ? ರೈತರಿಗೆ ಇತ್ತೀಚಿನ ದಿನಗಳು ಏನಂದ್ರೆ ಆಸಕ್ತಿ ಇಲ್ಲ, ಅವ್ರು ಮಾಡುವಂತ ಕೆಲಸದಲ್ಲಿ ಕೂಡ ಈ ಕೃಷಿ ಕೆಲಸ ಹೇಗಾಗ್ಬಿಡಿದ್ರೆ, ಕೃಷಿ ಕೆಲಸ ಯಾವುದೇ ಕಾರಣಕ್ಕೂ ವ್ಯವಸಾಯ ಬೇಡಪ್ಪ, 10,000 ರೂಪಾಯಿ ಕೊಟ್ಟರೆ ಸಾಕು, ಎಲ್ಲೋ ಒಂದ್ ಕಡೆ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಇಟ್ಬಿಡೋಣ, ರೈತರ ಕೆಲಸ ಬೇಡ ಬೇಡ, ಒಳ್ಳೆ ರೇಟ್ ಸಿಗ್ತಾ ಇಲ್ಲ, ಈ ತರ ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಆದ್ರೆ ರೈತರು ಈ ತರ ಆಸಕ್ತಿಯನ್ನು ಕಳ್ಕೊಬಾರ್ದು, ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ಊಟಕ್ಕೆ ಬೇಕೇ ಬೇಕು. ಹಂಗಾಗಿ ರೈತ ಕೆಲಸ ಒಂದು ಶ್ರೇಷ್ಠ ಕೆಲಸ, ಯಾವುದೇ ಕಾರಣಕ್ಕೂ ಒಂದು ಆಸಕ್ತಿಯನ್ನು ತೆಗೆದುಕೊಂಡು ಅವರು ಮಾಡಿದ್ದೆ ಅದ್ರಲ್ಲಿ 100% ಅವ್ರಿಗೆ ಯಶಸ್ವಿ ಆಗಿ ಆಗ್ತಾರೆ. ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಾವೇ ಬೇಕು ಅಂತೇನಿಲ್ಲ, ಅದಕ್ಕೆ ಅವರೇ ರೈತರೆಲ್ಲ ಒಂದಾಗಿ ಕೃಷಿ ಇಲಾಖೆಯನ್ನ ಭೇಟಿ ಮಾಡಿದ್ರೆ, ಕೃಷಿಯಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅವರ FPOಗಳನ್ನ ಸ್ಥಾಪನೆ ಮಾಡ್ಕೋಬಹುದು, ಅದನ್ನು ಬೇಕಾದಂತ ಪ್ರಯೋಜನ ಪಡ್ಕೋಬಹುದು. ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರೆ 10 ಲಕ್ಷ ಬಂಡವಾಳ ಆಯ್ತು ಅಂದ್ರೆ ಸರ್ಕಾರದಿಂದ 10 ಲಕ್ಷ ಬಂಡವಾಳ ಕೊಡ್ತಾರೆ, 20 ಲಕ್ಷ ಆಗುತ್ತೆ. ಆ 20 ಲಕ್ಷವನ್ನು ಬಂಡವಾಳ ಮಾಡಿಕೊಂಡು ರೈತರು ಆ ಒಂದು ಕಂಪ್ನಿಯನ್ನು ಅದ್ಭುತವಾಗಿ ನಡೆಸಿಕೊಂಡು ಹೋಗ್ಬೋದು. ನೀವು ಜಿಲ್ಲಾ ಯೋಜನಾ ಸಂಯೋಜಕರಾಗಿ ಸಾಕಷ್ಟು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇರ್ತೀರ, ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ನಾವು ಇನ್ನು ಮುಂದೆ ಶೇರ್ ಆಗ್ತೀವಿ ಸರ್, ನಮ್ಮನ್ನು ಸೇರಿಸಿಕೊಳ್ಳಿ, ಇದರಿಂದೆಲ್ಲ ಸಾಕಷ್ಟು ಅನುಕೂಲ ಇದೆ ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇರುತ್ತೆ? ಹೌದು ಸರ್, ಅನೇಕ ರೈತರಿಂದ ನಾನಂತೂ ಇದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ ರೈತರದು. ಸರ್ 100% ಇದು ತುಮಕೋಸ್ಕರ ಆಗಿ ಆಗುತ್ತೆ, ರೈತರಿಗೆ ಇದು ಬೇಕಾಗಿರೋದು ಅಂತ ನಾವೆಲ್ಲ ಶೇರ್ದಾರ ಆಗ್ತೀವಿ ಅಂತ ಬಂದಿದ್ದು. ಯಾರು ಕೂಡ ನಾವು ಶೇರ್ ಹಾಕಲ್ಲ ಅಂತ ಹೇಳಿಲ್ಲ, ಅವ್ರಿಗೆ ಗೊತ್ತಾಗಿದೆ, ಅವ್ರು ಎಲ್ಲ ಕಡೆ ಪೇಪರಲ್ಲಿ ನೋಡ್ತಾ ಇದ್ದಾರೆ, ರೈತರಿಗೆ ಬೀಜ ಗೊಬ್ಬರ ಕೊಡ್ತಾರೆ ನೋಡ್ತಾರೆ, ಕಮ್ಮಿ ರೇಟಿಗೆ ಕೂಡ ನೋಡ್ತಾ ಇದ್ದಾರೆ, ಹಂಗಾಗಿ ನಾವು ಕೂಡ ಶೇರ್ದಾರ ಆಗ್ತೀವಿ ಅಂತ ಭಾಳ ಜನ ಬೇರೆ ಕಡೆ ನನಗೆ ನೋಡಬೇಕು. ಅವರೇ ರೈತರೇ ಕೃಷಿ ಇಲಾಖೆಯಲ್ಲಿ ಭೇಟಿ ಮಾಡಿ ನಾವು ನಮ್ಮೂರಿಗೊಂದು FPO ಕೂಡ ನಾವು FPO ಮಾಡ್ತೀವಿ ಪತ್ರಿಕೆಗಳಲ್ಲಿ ಬರಬೇಕು, ನ್ಯೂಸ್ ಅಲ್ಲಿ ಬಂದಾಗ ಅನೇಕ ರೈತರಿಗೆ ಗೊತ್ತಾಗುತ್ತೆ, ಮುಂದಿನ ದಿನಗಳಲ್ಲಿ ಇದೊಂದು ಶ್ರೇಷ್ಠ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಈಗ ಒಂದು ಹಳ್ಳಿಯಲ್ಲಿ ಇರೋ ಒಂದು 4 ಜನ 5 ಜನ ಹಾಕೋದು ಶೇರ್ನ ಬೇರೆ ರಾಗದಲ್ಲೇ ಇರ್ಬೋದು, ಈ ತರ ಒಂದು ಅವರೇ ರೈತರು ಮಾತಾಡ್ಕೊಂಡ್ಬಿಟ್ಟು ರೈತ ಗುಂಪುಗಳನ್ನ ಮಾಡ್ಕೊಂಡ್ಬಿಟ್ಟು ಈ ಕಡೆ ಬಂದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಹೌದು, ಅನುಕೂಲ 100% ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ರೈತರು ಹೇಳ್ತಾ ಇದ್ರು ಆಲ್ರೆಡಿ, ನಾವು ಒಂದು ಊರಲ್ಲಿ ಒಬ್ಬ ಶೇರ್ ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ 100 ಜನಕ್ಕೆ ಅವನು ಹೇಳಿರ್ತಾನೆ. ಯಾಕಂದ್ರೆ ದಿನ ಅವ್ರು ಎಲ್ಲೋ ಒಂದ್ ಕಡೆ ಸೇರ್ತಾ ಇರ್ತಾರೆ, ತೋಟಕ್ಕೆ ಹೋಗ್ತಾ ಇರ್ತಾರೆ, ಹೊಲಕ್ಕೆ ಹೋಗ್ತಾ ಇರ್ತಾರೆ, ನಾನು ಶೇರ್ ಹಾಕಿನ ಕಣಪ್ಪ ನೀನು ಹಾಕಪ್ಪ ಅಷ್ಟು ನನಗೆಲ್ಲ ಶೇರ್ ಮಾಡಿ ಬಂದಿದ್ದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದನೂ ಹೇಳಕ್ ಬರೋದಿಲ್ಲ ಯಾವಾಗ ಸರ್ಕಾರ ಏನು ಅನೌನ್ಸ್ ಮಾಡುತ್ತೆ ಅಂತ. ಯಾರ್ಯಾರು ಶೇರ್ ಒಂದು ಕಂಪ್ನಿಗೆ ಶೇರ್ದಾಗಿರೋರಿಗೆಲ್ಲರಿಗೂ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ ನಾವು ಕೊಡ್ತೀವಿ ಉಚಿತವಾಗಿ, ಅಥವಾ ಏನೋ ಸಬ್ಸಿಡಿ ಮುಖಾಂತರ ಕೊಡ್ತೀವಿ ಅಂತಲೂ ಬರ್ಬೋದು ಸರ್ಕಾರ. ಅದಕ್ಕೂ ಶೇರ್ ಹಾಕಲೇಬೇಕು, ಕಡ್ಡಾಯಬೇಕು ಶೇರು. ನಾನು ರೈತರಿಗೆಲ್ಲ ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಹತ್ತಿರದ FPIಗಳು ಎಲ್ಲರೂ ಕೂಡ ಶೇರ್ದಾರ ಆಗಿದೆ ಅಂತ ನಾನು ಕೇಳ್ಕೊಳ್ತೇನೆ. ನಾವು ಈ ಗ್ರಾಮಗಳು ಭೇಟಿ ಕೊಟ್ಟಾಗ ಸಾಕಷ್ಟು ಜನ ಮಹಿಳೆಯರು ತಮ್ಮದೇ ಆದ ಸಣ್ಣ ಸಣ್ಣ ಗುಂಪುಗಳು ಮಾಡ್ಕೊಂಡು ಅಲ್ಲಿ ಚೀಟಿ ಕಟ್ಕೊಂಡು ವಾರ 50 ರೂಪಾಯಿ 100 ರೂಪಾಯಿ ಉಳಿತಾಯ ಮಾಡ್ಕೊಂಡು ಅದನ್ನೇ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ಅಭಿವೃದ್ಧಿ ಕಾಣ್ತಾ ಇರ್ತಾರೆ. ಈ ರೈತ ಮಹಿಳೆಯರನ್ನ ಹೆಚ್ಚು ಆಸಕ್ತಿಗೆ ತೊಡಗಿಸಿದ್ರೆ ಈ ಕಡೆ ಅವರ ಒಲವನು ಚೆನ್ನಾಗಿರುತ್ತೆ. ಈ ಕಡೆ ಏನಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ರೆ? ಉದ್ದೇಶನೇ ಅದೇ ಇರೋದವ್ರು. ಈಗ 20 ಜನ ನಾನು ಏನು ಹೇಳಿದೆ FIJ ಗ್ರೂಪ್ ಅಂತ, ರೈತರು ಹೆಣ್ಮಕ್ಳು ಅವರೇ ಸೇರ್ಕೊಂಡು ಅವರೇ ಒಂದು ಪ್ರೊಸೆಸಿಂಗ್ ಅನ್ನು ಹಾಕ್ಬೋದು. ಅಂದ್ರೆ ಈಗ ಮಾವಿನಕಾಯಿ ಬೆಳೀತಾರೆ, ಅವೆಲ್ಲ ಮಾವಿನಕಾಯಿ ಒಟ್ಟಿಗೆ ಉಪ್ಪಿನಕಾಯಿ ಮಾಡಿ ಅವ್ರು ಪ್ಯಾಕೆಟ್ ಮಾಡಿ ಕಂಪ್ನಿ ಮುಖಾಂತರ ಮಾರಾಟ ಮಾಡಬಹುದು. ಈಗ ಎಷ್ಟೋ ಜನ ಹೆಣ್ಮಕ್ಳು ಹೈನುಗಾರಿಕೆ ತೊಡ್ಸ್ಕೊಂಡಿರ್ತಾರೆ, ಈಗ ಅವರು ಯಾವುದೇ ಅವರು ಡೈರಿಗೆ ಹೋದ್ರೆ ಅವರಿಗೆ 30 ರೂಪಾಯಿ ಕೊಡ್ತಾರೆ. ಅವರೇ ಒಂದು ಪ್ರೊಸೆಸಿಂಗ್ ನೋಟು ಹಾಕಿದೆ ಅಂತಂದ್ರೆ 30 ರೂಪಾಯಿ ನಂದಿನಿ ಪ್ಯಾಕೆಟ್ ನೋಡ್ರಿ, ಹೊರಗಡೆ ಈಗ 40 ರೂಪಾಯಿ ರೇಟ್ ಮಾಡ್ತಾರೆ ಲೀಟರ್. ರೈತನಿಗೆ ಆ ರೇಟ್ ಸಿಗಲ್ಲ. ನಂದಿನಿಯವ್ರು ಏನ್ ಮಾಡ್ತಾರೆ, ಆನ್ಲೈನ್ ಪರ್ಚೇಸ್ ಮಾಡ್ತಾರೆ, ಅನೇಕ ಉತ್ಪನ್ನಗಳು ಮಾಡ್ತಾರೆ, ಪೇಡಾ ಮಾಡ್ತಾರೆ, ಹಲ್ವಾ ಮಾಡ್ತಾರೆ, ಅದರಿಂದ ಜ್ಯೂಸ್ ಮಾಡ್ತಾರೆ, ಬಾದಾಮಿ ಹೈಯೆಸ್ಟ್ ರೇಟಿಗೆ ಮಾಡ್ತಾ ಇದ್ರೆ ಅವ್ರಿಗೆ ಲಾಭ ಆಗ್ತಾ ಇದೆ. ಆದರೆ ರೈತರಿಗೆ ಅವೇರ್ನೆಸ್ ಬರಬೇಕು. ನಾನೇ ಮಾಡ್ಬೋದು, ನಾನೇ ಒಂದು 20 ಜನ ಸೇರಿಸ್ಕೊಂಡು ನಾನೇ ಮಾಡ್ಬೋದಲ್ಲ, ಸರ್ಕಾರದಿಂದ ಒಂದು ಸೌಲಭ್ಯವನ್ನು ಪಡ್ಕೊಂಡು ನಾನೇ ಪ್ರೊಸೆಸಿಂಗ್ ಯೂನಿಟ್ ಹಾಕಿ ನಾನೇ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡ್ಬೋದಲ್ಲ. ಈಗ ಉದಾಹರಣೆಯಾಗಿ ತಗೊಂಡಾದ್ರೆ ಬಾಳೆ ಬೆಳೀತಿರ್ತಾರೆ, ಬಾಳೆ ಬೆಳೆಯುವಂತ ಎಲ್ಲ ರೈತರು ಒಂದಾಗಬೇಕು. ಅವರೇ ಒಂದು ಈಗ ಉದಾಹರಣೆ ಆದರೆ ಬೇಕರಿಗೆ ಹೋದ್ರೆ ನಿಮ್ಮ ಚಿಪ್ಸು 1 ರೂಪಾಯಿ, 1 kg ಚಿಪ್ಸಿಗೆ ಮಿನಿಮಮ್ 300 ರೂಪಾಯಿ, ಅದೇ 1 kg ಬಾಳೆಹಣ್ಣು ಆದರೆ 50 ರೂಪಾಯಿ ಆಗುತ್ತೆ. ನೀವೆಲ್ಲ ರೈತರು ಒಂದ್ಗಟ್ಟಾಗಿ ನೀವೇ ಒಂದು ಯೂನಿಟ್ ಮಾಡ್ಕೊಂಡು ನೀವೇ ಒಂದು ಚಿಪ್ಸ್ ಮಾರಾಟ ಮಾಡುವಂತ ಒಂದು ಯೋಜನೆಯನ್ನು ಹಾಕೊಂಡು ಚಿಪ್ಸ್ ಮಾಡಿ ನೀವು ಮಾರಾಟ ಮಾಡಿದ್ರೆ ರೈತರ ಲಾಭ ಆಗಿ ಆಗುತ್ತೆ. ಸೊ ಯಾರೋ ಒಂದು ದೈತ ಅನೇಕ ಕಂಪ್ನಿಗಳು MNC ಕಂಪ್ನಿಗಳು ಕಾಯ್ತಾ ಇರ್ತಾರೆ, ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ತು, ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ಸಿಕ್ತು, ಒಂದು ಒಳ್ಳೆ ಒಂದು ಪ್ಯಾಕೇಜಿಂಗ್. ಇವತ್ತು ನೋಡೋದೆ ಜನ ನೋಡೋದೆ ನಾವು ಯಾವ ಥರ ಒಂದು ಪ್ರಾಡಕ್ಟಿಗೆ ಅದು ಯಾವ ಥರ ಲೇಬಲ್ ಮಾಡಿದೀವಿ, ಅದು ಯಾವ ಥರ ಒಂದು ಪ್ಯಾಕೆಟ್ ಮಾಡಿದ್ವಿ, ಅದು ನೋಡೇ ಪರ್ಚೇಸ್ ಮಾಡೋಂಗೆ ಇರ್ತಾರೆ. ಅದಕ್ಕೋಸ್ಕರ ರೈತರೆಲ್ಲ ಒಂದಾಗಿ ಅವರೇ ಒಂದು ಪ್ರೊಸೆಸಿಂಗ್ ನೋಟಾಗಿ ಹಾಕಿದ್ರೆ ಅವ್ರಿಗೆ ಕೂಡ ಒಂದು ಉಪಯೋಗ ಆಗುತ್ತೆ. ಈ ರೈತಕ ಉತ್ಪಾದಕ ಸಂಸ್ಥೆಗಳು ಈಗ ಮುಂಗಾರಿ ಸೀಸನ್ನಲ್ಲಿ ರೈತರಿಗೆ ಬೀಜ ಗೊಬ್ಬರ ಕೊಡಿಸೋದು, ಹಿಂಗಾರಿ ಸೀಸನ್ನಲ್ಲಿ ಸ್ವಲ್ಪ ಬೀಜ ಗೊಬ್ಬರ ಕೊಡಿಸೋದು, ಕೊನೆ ಕಟಾವ್ ಆದ ನಂತರ ಒಂದು ಸ್ವಲ್ಪ ದಿವಸ ಈ ಮಾರಾಟದ ಕಡೆಗೆ ಹೆಚ್ಚು ಆಸಕ್ತಿ ಕೊಡೋದು, ಇಷ್ಟೇನಾ ವರ್ಷಪೂರ್ತಿ ಕಾರ್ಯನಿರ್ವಹಿಸ್ತಾ ಇರುತ್ತಾ? ವರ್ಷಪೂರ್ತಿ ಯಾವುದೇ ಕಾರಣಕ್ಕೂ FPO ಕ್ಲೋಸ್ ಆಗೋದಿಲ್ಲ. ವರ್ಷದ ತುಂಬಲೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ, ಇಲ್ಲಿ ಯಾವುದೇ ಒಂದು ಕ್ಲೋಸ್ ಅನ್ನೋದು ಇರಲೇ ಇಲ್ಲ. ಪ್ರತಿ ಅವ್ರಿಗೆ ಸೀಸನ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲವನ್ನೂ ಕೂಡ ಬೀಜ ಗೊಬ್ಬರ ಸೀಸನಲ್ಲಿ ಬೀಜ ಕೊಡ್ತಾರೆ, ಮಾರ್ಕೆಟಿಂಗ್ ಮಾಡೋ ಸೀಸನಲ್ಲಿ ಅವರು ಕಟಾವ್ ಆದ ತಕ್ಷಣ ಮಾರ್ಕೆಟಿಂಗ್ ಮಾಡ್ತಾರೆ, ಹಿಂಗೆ ಪ್ರತಿನಿತ್ಯ ನಡೀತಾನೆ ಇರುತ್ತೆ, ಎಲ್ಲೂ ಕೂಡ ಸ್ಟಾಪ್ ಆಗೋ ಸಂದರ್ಭಗಳು ಬರೋದಿಲ್ಲ. ನಮ್ಮ ಈ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ರೈತರಿಗೆ ಆಗ್ತಾವಂಥ ಅನುಕೂಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಇನ್ನು ಈ ರೈತರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಮೊದಲನೇದಾಗಿ ತಮ್ಮ ಮಾಡ್ತಿರುವಂಥ ಕೆಲಸದ ಮೇಲೆ ನಂಬಿಕೆ ಇರಬೇಕು. ಯಾವುದೇ ಕೆಲಸ ಆಗಿರ್ಬೋದು, ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇದ್ದರೆ 100% ನಮಗೆ ಲಾಭ ಆಗೇ ಆಗುತ್ತೆ. ಹತ್ತಿರದಲ್ಲಿರುವಂಥ ಕೃಷಿ ಇಲಾಖೆಯನ್ನು ಭೇಟಿ ಮಾಡಿ, ಹತ್ತಿರವಂಥ ರೈತ ಸಂಪರ್ಕಗಳನ್ನು ಭೇಟಿ ಮಾಡಿ, ನಿಮಗೆ ಜಿಲ್ಲೆಯಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಿ, ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಬಂಧ ಇಟ್ಕೊಂಡು ನೀವು ಯಾವುದೋ ಒಂದು ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಬೆಳೆಯಬೇಕು, ನಾವು ಯಾವ ಔಷಧಿಯನ್ನು ಕೊಡಬೇಕು, ಯಾವ ಬೀಜವನ್ನು ಹಾಕಬೇಕು, ಇದನ್ನೆಲ್ಲ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಅಥವಾ ನೀವು FPOದಲ್ಲಿ ಹೋಗುವ CEO ಭೇಟಿ ಮಾಡಿದರೂ ಕೂಡ ಅಲ್ಲಿರೋ CEO ಕೂಡ ನಿಮಗೆ ಮಾಹಿತಿಯನ್ನು ಕೊಡುತ್ತೆ, ನಮ್ಮ ಕಂಪ್ನಿಯಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಇದಾವೆ, ಯಾವ ಬೀಜವನ್ನು ಬೆಳೆಯೋದ್ರೆ ನಿಮಗೆ ಎಷ್ಟು ಲಾಭ ಆಗುತ್ತೆ, ಈ ಬೀಜ ಎಲ್ಲಿ ಸಿಗುತ್ತೆ, ಅದಕ್ಕೆ ಉತ್ತಮವಾದ ನಿಮಗೆ ರೇಟ್ ಸಿಗುತ್ತೆ, ಇದರೆಲ್ಲ ನಿಮ್ಮ ಮಾಹಿತಿಯನ್ನು ಪಡ್ಕೊಂಡು ರೈತರು ತುಂಬ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಅಂದ್ರೆ ಇದ್ರ ಜೊತೆಗೆ ವೈಜ್ಞಾನಿಕ ಮಾಹಿತಿಯನ್ನು ನೀಡ್ತಾರೆ? ಹೌದು, ವೈಜ್ಞಾನಿಕ ಮಾಹಿತಿಯನ್ನು ಕೂಡ ನಾವು FPO ಮುಖಾಂತರ ನಿಮಗೆ ಸಿಗುತ್ತೆ, ನಿಮಗೆ CEO ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ವೈಜ್ಞಾನಿಕವಂತ ಮಾಹಿತಿಯನ್ನು ಕೊಡ್ತಾರೆ ಅವರು. ನಮ್ಮ ರೈತರು ಈ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಇದರಿಂದ ಪಡ್ತಕ್ಕಂಥ ಅನುಕೂಲಗಳ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಸಂದೇಹ ಸಮಸ್ಯೆಗಳು ತೊಲೆದವರಿದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಫೋನ್ ನಂಬರ್ ನಾನು ರೈತರಿಗೆ ಅನೌನ್ಸ್ ಕೊಡ್ತೇನೆ. ನನ್ನ ಫೋನ್ ನಂಬರ್ ತಗೊಳ್ಳಿ, 9740191426. FPO ಬಗ್ಗೆ ಏನೇ ಮಾಹಿತಿ ಇದ್ರು ಕೂಡ ನನ್ನ ಸಂಪರ್ಕ ಮಾಡಿದ್ರೆ ನಾನು ನಿಮಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೇನೆ, ಮಾಹಿತಿಯನ್ನು FPO ಬಗ್ಗೆ ಕೊಡ್ತೇನೆ. ರೈತ ಬಾಂಧವರೇ, ಇದು ರೈತ ಉತ್ಪಾದಕ ಸಂಸ್ಥೆಯ ಜಿಲ್ಲಾ ಯೋಜನಾ ಸಂಯೋಜಕರಾದ GT ವರುಣ್ ಅವರ ಮೊಬೈಲ್ ಸಂಖ್ಯೆ 9740194216. ಭಾಳ